ಅವುಗಳ ಸಸ್ಯಗಳಲ್ಲಿ ಏನೆಲ್ಲ ಸಮಸ್ಯೆಗಳು ನಿಮಗೆ ಕಂಡು ಬರ್ತವೆ ಪ್ರಮುಖವಾಗಿ, ಆ ಸಮಸ್ಯೆಗಳ ಬಗ್ಗೆ ನೀವೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ, ಮತ್ತೊಮ್ಮೆ ಕೇಳಿಬಿಡಿ, 2271100, 2271100 ಹಾಗೂ 2211100. ಇವೆರಡು ದೂರವಾಣಿ ಸಂಖ್ಯೆಗಳು. ಇವೆರಡಕ್ಕೂ ನಮ್ಮ ಎಸ್ ಟಿ ಡಿ ಕ್ರಮಾಂಕ ಸಂಖ್ಯೆ ಹೀಗಿದೆ, 08394. ಸರ್, ನಮ್ಮ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಕರೆಯನ್ನು ತೆಗೆದುಕೊಂಡು ಬಿಡೋಣ. ಬಹಳ ಪ್ರಮುಖವಾಗಿ ಹಿಂಗಾರು ಹಂಗಾಮಿನ ಅವಧಿ ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ ಸರ್? ಸಾಧಾರಣವಾಗಿ ನಮ್ಮ ಮುಂಗಾರು ಸರಿಯಾಗಿತ್ತು ಅಂತ ಹೇಳಿದ್ರೆ ಜೂನ್ನಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ ನಾವು ಮುಂಗಾರು ಅಂತ ಕರಿತೀವಿ. ಅಕ್ಟೋಬರ್ ಮೊದಲ ವಾರದಿಂದ ಡಿಸೆಂಬರ್ ಅಂತ್ಯದವರೆಗೆ ನಾವು ಹಿಂಗಾರು, ಜನವರಿ ಮೊದಲ ವಾರದಿಂದ ಮಾರ್ಚ್ ತನಕ ಅದೇನಿದೆ ಆ ಒಂದು ಅವಧಿಯನ್ನು ನಾವು ಬೇಸಿಗೆ ಕಾಲ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ಪೂರ್ವ ಮುಂಗಾರು ಏಪ್ರಿಲ್ ಮತ್ತು ಮೇ ಮಹೆಯನ್ನು ನಾವು ಪೂರ್ವ ಮುಂಗಾರು ಅಂತ ಸಹ ಕರಿಬೋದು, ಅಥವಾ ಕೆಲವು ಸಂದರ್ಭಗಳಲ್ಲಿ ಬೇಸಿಗೆನೆ ವಿಸ್ತರಣೆ ಆಗ್ತಕ್ಕಂಥದ್ದನ್ನು ನಾವು ಹವಾಮಾನ ವೈಪರೀತ್ಯದಿಂದ ಕಾಣ್ತಾ ಇರ್ತೀವಿ. ಈ ಹಿಂಗಾರು ಹಂಗಾಮಿನಲ್ಲಿ ಅಂದರೆ ನಿಮ್ಮ ಈ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬಹಳ ಪ್ರಮುಖವಾಗಿ ರೈತರು ಬೆಳೆಯುವಂಥ ಬೆಳೆಗಳು ಏನೇನು ಇರ್ತವೆ ಸರ್? ಬಹಳ ಪ್ರಮುಖವಾಗಿ ನಾವು ನೋಡ್ಬೇಕಂತೇಳಿದ್ರೆ ಈಗ ಕೆಲವು ಮುಂಗಾರು ಬೆಳೆಗಳು ಈಗ ಹಿಂಗಾರು ತನಕನೂ ವಿಸ್ತರಣೆ ಆಗ್ತಕ್ಕಂತಹ ಒಂದು ಸನ್ನಿವೇಶ ಇರೋದ್ರಿಂದ ಕೆಲವು ಪ್ರಮುಖ ಮುಂಗಾರಿನ ಬೆಳೆಗಳು ಈಗ ಹಿಂಗಾರಿನಲ್ಲಿ ವಿಸ್ತರಿಸ್ತಕ್ಕಂತಹ ಅದರಲ್ಲಿರ್ತಕ್ಕಂತಹ ಕೀಟಗಳ ಬಗ್ಗೆ ಸ್ವಲ್ಪ ನೋಡಿಕೊಂಡು ನಂತರ ಹಿಂಗಾರಿ ಬೆಳೆಗಳ ಒಂದು ತಯಾರಿಗೆ ನಾವು ಹೋಗೋಣ. ಸರ್, ಒಂದು ಫೋನ್ ಇದೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಹೇಳ್ರಿ ಸರ್. ಸರ್, ಚಿಲಕಮುಖಿಯಿಂದ, ಕೊಪ್ಪಳ ತಾಲೂಕು ಚಿಲಕಮುಖಿಯಿಂದ ಸೋಮಣ್ಣ ಗೋನಾಳ್ ಅಂತ. ಚಿಲಕಮುಖಿಯಿಂದ ಸೋಮಣ್ಣರ, ಈಗ ನಮ್ಮ ತಜ್ಞರು ನಮ್ಮ ಜೊತೆಗಿದ್ದಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ನಿಮ್ಮ ಹೆಸರು ಏನು ಹೇಳಿದ್ರಿ ಇನ್ನೊಂದ್ಸಲ? ಸೋಮಣ್ಣ. ಸೋಮಣ್ಣ ಗೋನಾಳ್. ಸೋಮಣ್ಣ ಗೋನಾಳ್, ನಿಮ್ಮ ಪ್ರಶ್ನೆ ಏನು ಕೇಳಿ ಸರ್? ಅದ್ರ ಬಗ್ಗೆ ಈಗ ಹಿಂಗಾರು ಹಂಗಾಮಿನಲ್ಲಿ ಸಸ್ಯ ಸಂರಕ್ಷಣೆ ಕುರಿತಾಗಿ ಇವತ್ತು ಡಾಕ್ಟರ್ ಬದ್ರಿ ಪ್ರಸಾದ್ ಅವರು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಡ್ಲಿದ್ದಾರೆ. ನಿಮ್ಮಲ್ಲಿ ಏನು ಸಮಸ್ಯೆಗಳಿದೆ, ಪ್ರಶ್ನೆಗಳನ್ನು ಕೇಳ್ಬೋದು. ಬಹಳ ಪ್ರಮುಖವಾಗಿ ನೀವು ಹಿಂಗಾರಿನಲ್ಲಿ ಯಾವ ಬೆಳೆಯನ್ನು ಬೆಳೀತೀರಿ, ಈಗ ಇನ್ನು ಮುಂದೆ ಯಾವ ಪೀಕ್ ಹಾಕಬೇಕಂತ ಅನ್ಕೊಂಡಿರಿ ಸರ್? ಈಗ ನಂದು 2 ಎಕರೆ ತೊಗರಿ ಐತೆ ಸರ್. ಈಗ ಹೂವು ಶಕ್ತಿ ಅಂತ ಬಂದ ಸರ್, ಅದಲ್ಲ ಅದಕ್ಕೆ ಏನಾದ್ರೂ ಸಮಸ್ಯೆಗಳಿದೆಯಾ? ಏನ್ ಸರ್? ಏನಾದ್ರೂ ಸಮಸ್ಯೆ ಇದೆಯಾ? ಯಾವ್ದಾದ್ರು ಕೀಡಿ ಕಾಣ್ತಾ ಇದಾವ? ಕೀಡಿ ಏನು ಕಾಣ್ತಾ ಇಲ್ಲ ಸರ್, ಸ್ವಲ್ಪ ಜಿಡಿ ಸಮಸ್ಯೆ ಐತೆ ಸರ್. ಜಿಡಿ ಸಮಸ್ಯೆ ಇದೆ. ಹಾಗಿದ್ದಾಗ ತೊಗರಿಯಲ್ಲಿ ಬಹಳ ಪ್ರಮುಖವಾಗಿ ಈಗ ಅಲ್ಲಲ್ಲಿ ಆವಾಗವಾಗ ಮಳೆ ಆಗ್ತಾ ಇರೋದ್ರಿಂದ ಈ ಸರಿ ತೊಗರಿ ಬೆಳೆ ಬಹಳ ಉತ್ತಮವಾಗಿದೆ. ಹಾಗಾಗಿ ಆ ಒಂದು ತೊಗರಿಗೆ ಲಘು ಪೋಷಕಾಂಶಗಳ ಒಂದು ಕೊರತೆ ಇರುತ್ತೆ ಅಥವಾ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಒಂದು ತೊಗರಿಗೆ ಯಾವ ರೈತರಿದ್ದೀರಿ? ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಕಲಬುರಗಿ ಸಂಶೋಧನಾ ಕೇಂದ್ರದಿಂದ ಪಲ್ಸ್ ಮ್ಯಾಜಿಕ್ ಅನ್ನೋದು ಸಿಗ್ತಾ ಇದೆ. ದಯವಿಟ್ಟು ಆ ಒಂದು ಪಲ್ಸ್ ಮ್ಯಾಜಿಕ್ಕನ್ನು 2 ಕೆಜಿ 1 ಎಕರೆಗೆ ಬೇಕಾಗುತ್ತೆ. 5 ಗ್ರಾಮ್ 1 ಲೀಟ್ರ್ ನೀರಿಗೆ ಹಾಕಿ ಅದರ ಜೊತೆಗೆ ಒಂದು ಹೋಳು ನಿಂಬೆಹಣ್ಣು ಮತ್ತು ಒಂದು ಶಾಂಪು ಪ್ಯಾಕೆಟ್ ಜೊತೆ ನೀರು ನೀವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. 430 ರೂಪಾಯಿ 1-2 ಕೆಜಿ ಪ್ಯಾಕೆಟ್ಗೆ. ಹಾಗಾಗಿ ಅದನ್ನು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಿಂದ ತರಿಸ್ಕೊಳ್ಬೋದು. ನಿಮಗೆ ಅದರ ಅವಶ್ಯಕತೆ ಇದೆ ಅಂತೇಳಿದರೆ ಚಿಲುಕಮುಖಿ ಕೊಪ್ಪಳಕ್ಕೆ ಭಾಳ ಸಮೀಪ ಇದೆ. ಅಲ್ಲಿರ್ತಕ್ಕಂಥ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಕ್ಕೆ ತಾವು ಭೇಟಿ ಕೊಟ್ಟರೆ ಅವರು ಸಹ ಅದನ್ನು ತರಿಸ್ಕೊಡತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಸೊ ಕೊಪ್ಪಳದಲ್ಲಿ ತಾಲೂಕು ಪಂಚಾಯತ್ ಆವರಣದಲ್ಲಿ ಅಂದರೆ ತಾಲೂಕು ಪಂಚಾಯತಿ ಕಾಂಪೌಂಡ್ ಒಳಗಡೆ ಆ ಆಫೀಸ್ ಇದೆ, ಅಲ್ಲಿ ಭೇಟಿ ಕೊಡಿ. ಒಳ್ಳೆಯದು ಸೋಮಣ್ಣರೇ, ಫೋನ್ ಮಾಡೋದಕ್ಕೆ, ಪ್ರಶ್ನೆಗಳನ್ನ ಕೇಳಿದ್ದಕ್ಕೆ, ಮಾಹಿತಿಯನ್ನು ಪಡ್ಕೊಂಡ್ರಿ, ಧನ್ಯವಾದಗಳು. ಸರ್, ಮತ್ತೆ ಮುಂದುವರೆದು ನಾವು ಮುಂದುವರೆದಾಗ ಅದೇ ತೊಗರಿ ಬೆಳೆಯಲ್ಲಿ ಈಗ ಅವರು ಕೀಡೆ ಅಥವಾ ಜೀಡದ ಒಂದು ಬಾಧೆ ಇದೆ ಅಂತ ಹೇಳಿದ್ರು. ಅಂತಹ ಒಂದು ಸಮಸ್ಯೆ ಇದ್ದಂತಹ ರೈತರು ಇಮಾಮೆಕ್ಟಿನ್ ಬೆಂಜೋಯೇಟ್ 0.2 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಅಥವಾ ನೊವಲುರಾನ್ ಅಂತ ಬರ್ತಕ್ಕಂತಹ ಕೀಟನಾಶಕವನ್ನು 0.75 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ತಗೊಳ್ಬೇಕಾಗತ್ತೆ. ಸಿಂಪರಣೆ ತಗೊಳ್ಳೋ ಕಾಲಕ್ಕೆ ಮಾರ್ನಿಂಗ್ ಅಂದರೆ ಪೂರ್ವಾಹ್ನದಲ್ಲಿ ಅಂದರೆ ಬೆಳಗ್ಗೆ 11 ಗಂಟೆಯ ಒಳಗೆ ಅಥವಾ ಸಂಜೆ 3 ಗಂಟೆಯ ನಂತರ ತಗೊಳ್ತಕ್ಕಂಥದ್ದು ಸಿಂಪರಣೆ ಭಾಳ ಒಳ್ಳೆಯದು. ನಾನು ಮೊದಲೇ ಹೇಳಿದೆ ಪಲ್ಸ್ ಮ್ಯಾಜಿಕ್ ತೊಗೊಳ್ಳಿ ಅಂತೇಳಿ, ಅದು ಲಭ್ಯ ಇರಲಿಲ್ಲ ಅಥವಾ ತರಿಸ್ಲಿಕ್ಕೆ ಕಷ್ಟ ಆಯಿತು ಅನ್ನೋಂಥ ರೈತರಿಗೆ ಈಗಾಗಲೇ ಹಲವಾರು ಖಾಸಗಿ ಕಂಪನಿಗಳು ಸಹ ಈ ಒಂದು ಲಘು ಪೋಷಕಾಂಶದ ಮಿಶ್ರಣವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಅವರಲ್ಲಿ ಸಹ ತಾವು ಖಂಡಿತವಾಗಿ ತೊಗೊಳ್ಬೋದು. ಆದರೆ ಒಂದೇ ವ್ಯತ್ಯಾಸ ಅಂತೇಳಿದ್ರೆ ಕೃಷಿ ವಿಶ್ವವಿದ್ಯಾಲಯದ ಒಂದು ದರ ಕಡಿಮೆ ಇರುತ್ತೆ, ಪ್ರೈವೇಟಲ್ಲಿ ಜಾಸ್ತಿ ಇರುತ್ತೆ. ನಿಮ್ಮ ಅವಶ್ಯಕತೆ ಮತ್ತೆ ತಗೊಳಕ್ ಆಗ್ತಕ್ಕಂತಹ ಸಮಯದ ಮೇಲೆ ನೀವು ಅದನ್ನ ನಿರ್ಧಾರ ಮಾಡ್ಕೊಳ್ಬಹುದು. ಇದು ಬಹಳ ಮುಖ್ಯವಾದ. ರೈತರು ಸಾಧ್ಯವಾದಷ್ಟು ಸರ್ಕಾರಿ ವಿಶ್ವವಿದ್ಯಾಲಯದಲ್ಲಿರುವುದು ಕೃಷಿ ವಿಸ್ತರಣೆ ಕೇಂದ್ರಕ್ಕೆ ಭೇಟಿ ಕೊಡೋದು ಸೂಕ್ತ. ಅಲ್ಲಿ ತಜ್ಞರು ಲಭ್ಯರಿರ್ತಾರೆ, ಗುಣಮಟ್ಟದ ಒಂದು ಖಾತ್ರಿ ಇರುತ್ತೆ, ಮತ್ತೆ ನಿಮಗೆ ಇನ್ನೂ ಹಲವಾರು ಸಮಸ್ಯೆಗಳಿಗೂ ಸಹ ಒಂದು ಪ್ರಯೋಜನ ಅಥವಾ ಒಂದು ಪರಿಹಾರ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿ ತಜ್ಞರು ಇರ್ತಾರೆ, ಅವರನ್ನು ನೇರವಾಗಿ ಭೇಟಿಯಾಗಿ ಅವ್ರ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಂತೇಳಿ. ಎರಡನೇದಾಗಿ ಪ್ರಮುಖವಾದಂತಹ ಬೆಳೆ ನಮ್ಮಲ್ಲಿ ಈಗ ಸದ್ಯದಲ್ಲಿ ಇರ್ತಕ್ಕಂಥದ್ದು ಅಂತೇಳಿದ್ರೆ ಕಬ್ಬಿನ ಒಂದು ಬೆಳೆಯನ್ನು ನಾವು ಕಾಣ್ತಾ ಇದ್ದೀವಿ ಬಹಳ ವಾಣಿಜ್ಯ ಬೆಳೆಯಾಗಿ. ಅದರಲ್ಲಿ ಹಲವಾರು ಸಂದರ್ಭಗಳಲ್ಲಿ ಇತ್ತೀಚೆಗೆ ಗೊಣ್ಣೆ ಹುಳುವಿನ ಬಾಧೆ ಬಹಳಷ್ಟು ಕಂಡು ಬರ್ತಾ ಇದೆ, ಅದು ಕಬ್ಬಿನಲ್ಲೂ ಕಾಣ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಶೇಂಗಾ ಬೆಳೆ ಇದ್ರೂ ಸಹ ಅದರ ಒಂದು ಹಾನಿ ಇರುತ್ತೆ. ಈಗ ಶೇಂಗಾ ಬೆಳೆ ಈಗಾಗಲೇ ಕಟಾವು ಆಗಿರೋದ್ರಿಂದ ಮುಂದಿನ ಒಂದು ಶೇಂಗಾ ಈಗಾಗಲೇ ಹಲವಾರು ರೈತರು ತಯಾರು ಮಾಡ್ಕೊಳ್ತಾ ಇದ್ದಾರೆ ಶೇಂಗಾ ಬಿತ್ತಲಿಕ್ಕೆ, ಅವರಿಗೂ ಸಹ ಪೂರಕವಾಗಿ ಈ ಒಂದು ಮಾಹಿತಿ ಇದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ರಾಯಚೂರಿನಲ್ಲಿ ಮೆಟರೈಸಿಯಂ ಅಂತಕ್ಕಂತಹ ಒಂದು ಶಿಲೀಂಧ್ರ ನಾಶಕ ನಮಗೆ ಲಭ್ಯ ಇದೆ. ಈ ಒಂದು ಗೊಣ್ಣೆ ಹುಳುವಿನ ನಾಶ ಮಾಡ್ತಕ್ಕಂತಹ ಒಂದು ಶಿಲೀಂಧ್ರ ಅದು ಮೆಟರೈಸಿಯಂ ಅಂತ ಹೇಳಿ ಕರಿತೀವಿ. 150 ರೂಪಾಯಿ ಒಂದು ಕೆಜಿಗಿದೆ. ಸೊ ಯಾವ ರೈತರಿಗೆ ಈ ಒಂದು ಗೊಣ್ಣೆ ಹುಳುವಿನ ಬಾಧೆ ಅಲ್ಲಲ್ಲಿ ಕಾಣ್ತಾ ಇದೆ, ಅವರು 1 ಅಥವಾ 2 ಕೆಜಿಯನ್ನು ತಗೊಂಡು ಅದನ್ನು 1 ಕ್ವಿಂಟಾಲ್ನಷ್ಟು ಸಗಣಿ ಗೊಬ್ಬರ, ನಾವೇನು ಕೊಟ್ಟಿಗೆ ಗೊಬ್ಬರ ಅಂತ ಕರಿತೀವಿ, ಅದರ ಜೊತೆ ಮಿಶ್ರಣ ಮಾಡಿಟ್ಟು 1 ವಾರಗಳ ಕಾಲ ತಂಪಿನಲ್ಲಿ ಅಥವಾ ನೆರಳಿನಲ್ಲಿ ಅದನ್ನು ಇಟ್ಟು ನೀರು ಚುಮುಕಿಸ್ತಾ ಇರಬೇಕು. ಆವಾಗ 1 ಕೆಜಿ ಇದ್ದಿದ್ದು 100 ಕೆಜಿಯಷ್ಟು ಅದು ಅಭಿವೃದ್ಧಿ ಆಗುತ್ತೆ. ನಂತರದಲ್ಲಿ ಅದನ್ನು ನಾವು ಸಾಲುಗಳಲ್ಲಿ ಹಾಕಿದರೆ ಈ ಒಂದು ಗೊಣ್ಣೆ ಹುಳುವಿನ ಬಾಧೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಹೆಚ್ಚಾಗಿ ಶೇಂಗಕ್ಕೆ ಕಂಡು ಬರುತ್ತೆ. ಶೇಂಗಾ ಮತ್ತು ಇದು ಕಬ್ಬು, ಕಬ್ಬಿನಲ್ಲಿ ತೀಕ್ಷ್ಣವಾಗಿ ಕಂಡು ಬರ್ತಾ ಇರತಕ್ಕಂಥ, ಅದರಲ್ಲೂ ನಮ್ಮ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಬಹಳಷ್ಟು ವ್ಯಾಪ್ತಿ ಆಗ್ತಾ ಇದೆ. ಅದರಲ್ಲೂ ಇತ್ತೀಚೆಗೆ ಈ ಒಂದು ನಮ್ಮ ಮೆಣಸಿನಕಾಯಿ ಬೆಳೆಗಳಲ್ಲೂ ಸಹ ಈ ಒಂದು ಕೀಟದ ಹಾವಳಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಎಲ್ಲ ರೈತರುಗಳು ಸಹ ಇದನ್ನು ಬಹಳ ಕಡಿಮೆ ಖರ್ಚಿನಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಈ ಒಂದು ನಿಯಂತ್ರಣ ತಂತ್ರವನ್ನು ಅಳವಡಿಸ್ಕೊಳ್ಬೋದು. ಸರ್, ಒಂದು ಈ ಔಷಧಿಗಳನ್ನು ಅವಲಂಬಿಸ್ಕೊಳ್ಳೋದು ಒಂದಾಗ್ತದೆ, ಆದರೆ ಪ್ರಿಕಾಷನ್ಸ್ ಆಗಿ ಅಂದರೆ ಯಾವುದೇ ರೋಗಗಳು ಬರದ ಹಾಗೆ ಹಿಂಗಾರು ಹಂಗಾಮಿನ ಬೆಳೆಗಳನ್ನು ಸೂಕ್ತವಾಗಿ ನಾವು ಒಳ್ಳೆ ಇಳುವರಿಯನ್ನು ತೆಗೆದುಕೊಳ್ಬೇಕು, ಫಲವತ್ತಾದ ಬೆಳೆಯನ್ನು ಪಡೆದುಕೊಳ್ಬೇಕು ಅನ್ನೋದಾದರೆ ಭೂಮಿಯಲ್ಲಿ ಯಾವ ರೀತಿ ಅವ್ರ ಸಿದ್ಧತೆಯನ್ನು ಮಾಡ್ಕೊಳ್ಳೋದು ಸೂಕ್ತ ಅನಿಸುತ್ತೆ? ಭಾಳ ಪ್ರಮುಖವಾಗಿ ಭಾಳ ಯಾವುದೇ ಒಂದು ಬೆಳೆಯನ್ನು ನಾವು ಅನ್ಕೊಳ್ಬೇಕಂದ್ರೆ ಅಥವಾ ಚೆನ್ನಾಗಿ ತಗೊಳ್ಬೇಕಂತ ಅನ್ಕೊಂಡ್ರೆ ಮಣ್ಣಿನ ಒಂದು ಆರೋಗ್ಯ ಬಹಳ ಮುಖ್ಯ ಆಗುತ್ತೆ. ಸೊ ನಾವು ಎಷ್ಟು ಚೆನ್ನಾಗಿ ನಮ್ಮ ಮಣ್ಣನ್ನು ನಾವು ಹದಗೊಳಿಸ್ತೀವಿ, ಅದನ್ನು ಆರೋಗ್ಯಯುತವಾಗಿ ಮಾಡ್ತೀವಿ, ಅಷ್ಟು ಚೆನ್ನಾಗಿ ನಮಗೆ ಉತ್ತಮವಾದಂತಹ ಬೆಳೆಯನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈಗಾಗಲೇ ಮುಂಗಾರಿನ ಒಂದು ಹಂಗಾಮು ಮುಗಿದಿದ್ದು ಅದರಲ್ಲಿರ್ತಕ್ಕಂತಹ ತ್ಯಾಜ್ಯಗಳಿರ್ಬೋದು, ಕೃಷಿ ತ್ಯಾಜ್ಯಗಳಂತ ನಾವೇನು ಹೇಳ್ತೀವಿ, ಆ ತ್ಯಾಜ್ಯಗಳನ್ನು ಮಣ್ಣಿನಲ್ಲಿ ಸೇರಿಸಿ ಅದನ್ನು ಕಳಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ಆಗಬೇಕು. ಸೊ ಈ ಒಂದು ಪೀಕಲ್ಲಿ ಈಗಾಗಲೇ ಸಮಯ ಆಗಿದೆ ಅಂತ ಇಟ್ಕೊಂಡ್ರೂ ಸಹ ರೈತರಿಗೆ ಒಂದು ಕಿವಿ ಮಾತು ಏನಂತ ಹೇಳಿದ್ರೆ, ನಮ್ಮ ಎಲ್ಲ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಾಂಪೋಸ್ಟ್ ಕಲ್ಚರ್ ಅಂತ ಸಿಗುತ್ತೆ. ಸೊ ಅಥವಾ ನಿಮ್ಮ ಇಫ್ಕೋ ಕಂಪನಿಯಿಂದ ಅವರು ವೇಸ್ಟ್ ಡಿಕಂಪೋಸರ್ ಅಂತ ಹೇಳಿ ಕೊಡ್ತಾ ಇದ್ದಾರೆ, ಅದನ್ನು ನೇರವಾಗಿ ನಾವು ಇವತ್ತು ಗಾಜಿಯಾಬಾದಿನ ಒಂದು ಸಾವಯವ ಸಂಶೋಧನಾ ಸಂಸ್ಥೆಯಿಂದ ಸಹ ತಗೊಳ್ಬಹುದು. ಕೇವಲ 20 ರೂಪಾಯಿನಲ್ಲಿ ಅದು ನಮಗೆ ಲಭ್ಯ ಆಗ್ತಕ್ಕಂಥದ್ದು. ಸೊ 20 ಮಿಲಿ ಇರುತ್ತೆ ಒಂದು ಡಬ್ಬಿಯಲ್ಲಿ, 20 ರೂಪಾಯಿ ಒಂದು ಖರ್ಚಿರುತ್ತೆ. ಸೊ ಆ ಒಂದು ದ್ರಾವಣವನ್ನು ನಾವು ತಗೊಂಡು 200 ಲೀಟರ್ ನೀರಿನೊಂದಿಗೆ ಮಿಶ್ರಣ ಮಾಡಿ ಅದಕ್ಕೆ 2 ಕೆಜಿ ಬೆಲ್ಲದ ಜೊತೆಗೆ ನಾವು ಮಿಶ್ರಣ ಮಾಡಿ 1 ವಾರಗಳ ಕಾಲ ಅದನ್ನು ನಾವು ತಿರುಗಿಸ್ತಾ ಇರಬೇಕು, ಸತತವಾಗಿ ನೆರಳಿನಲ್ಲಿ ಇಟ್ಟಿರಬೇಕು. ಸೊ ಅದನ್ನು ನಾವು ಈ ಹೊಲದಲ್ಲಿ ಸಿಂಪರಣೆಯನ್ನು ಮಾಡಿದ್ದೆ ಆದರೆ ಈ ಒಂದು ತ್ಯಾಜ್ಯಗಳು ಏನಿರುತ್ತೆ ಮುಂಗಾರಿನ ಬೆಳೆಗಳ ಒಂದು ಕೂಳೆ ಅಥವಾ ತ್ಯಾಜ್ಯ ಅಂತ ಏನು ಹೇಳ್ತೀವಿ, ಅದು ಬೇಗ ಕಳೀಲಿಕ್ಕೆ ಅನುಕೂಲ ಆಗುತ್ತೆ. ಬೇಗ ಕಳೆದ ನಂತರ ಅದನ್ನು ನಾವು ಗಳೆ ಹೊಡೆಯೋದು ಅಥವಾ ರೋಟೋವೇಟರ್ ಹಾಕೋದ್ರಿಂದ ಅಥವಾ ಎಂಬಿ ಪ್ಲೋಗಳನ್ನು ಹಾಕೋದ್ರಿಂದ ಆಳವಾಗಿ ಉಳುಮೆ ಮಾಡೋದ್ರಿಂದ ಮಣ್ಣಿನ ಜೊತೆಗೆ ಸೇರ್ಕೊಳ್ಳುತ್ತೆ. ಈ ಒಂದು ತ್ಯಾಜ್ಯಗಳಲ್ಲಿರ್ತಕ್ಕಂಥ ಹಲವಾರು ಪೋಷಕಾಂಶಗಳು ಮಣ್ಣಿಗೆ ಮಿಶ್ರಣ ಆಗಲಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಅದರ ಜೊತೆಗೆ ನಾನು ಈಗಾಗಲೇ ಹೇಳಿದೆ, ಯಾವುದೇ ಒಂದು ಹಿಂಗಾರು ಬೆಳೆ, ಹಿಂಗಾರಿನಲ್ಲಿ ನಾವು ಹೆಚ್ಚು ಹೆಚ್ಚಾಗಿ ನಾವು ಬಹಳ ವಾಣಿಜ್ಯ ಬೆಳೆಗಳನ್ನು ನಾವು ಹಾಕ್ತಾ ಇರ್ತೀವಿ. ಅದರಲ್ಲೂ ಒಂದು ಭಾಗದಲ್ಲಿ ನಾವು ಹಲವಾರು ಕೃಷಿ ಬೆಳೆಗಳು ಇರುತ್ತೆ, ತೋಟಗಾರಿಕೆ ಬೆಳೆಗಳು ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಮಣ್ಣಿಗೆ ಸಾಧ್ಯವಾದಷ್ಟು ಒಂದು ಬೇವಿನ ಒಂದು ಬೀಜದ ಪುಡಿಯಾಗಲಿ ಅಥವಾ ಬೇವಿನ ಹಿಂಡಿಯನ್ನಾಗಲಿ ಮಣ್ಣಿಗೆ ಸೇರಿಸೋದ್ರಿಂದ ಹಲವಾರು ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಅದರ ಜೊತೆಗೆ ಬೇವಿನ ಹಿಂಡಿಯ ಜೊತೆಗೆ ನಾವು ಸಾಧ್ಯ ಆದರೆ ಈ ಒಂದು ಜೈವಿಕ ಶಿಲೀಂಧ್ರನಾಶಕಗಳಂತ ನಾನು ಏನು ಹೇಳಿದೆ, ಟ್ರೈಕೋಡರ್ಮಾ ಇರ್ಬೋದು, ಸ್ಯೂಡೋಮೋನಸ್ ಇರ್ಬೋದು, ರಂಜಕ ಕರಗಿಸುವಂತಹ ಜೀವಾಣು ಗೊಬ್ಬರ ಇರ್ಬೋದು, ರೈಸೋಬಿಯಂ ಇರ್ಬೋದು, ಇವೆಲ್ಲವುಗಳನ್ನು ನಾವು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಆ ಒಂದು ಶಿಫಾರಸು ಮಾಡಿದಂಥ ಪ್ರಮಾಣದಲ್ಲಿ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಒಂದು ಅನುಕೂಲಕರವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಮತ್ತೆ ತನ್ಮೂಲಕ ಮಣ್ಣಿನಲ್ಲಿ ಆ ಒಂದು ಜೀವಾಣುಗಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಅನುಕೂಲ ಆಗುತ್ತೆ. ಆ ಒಂದು ಜೀವಾಣುಗಳು ನಮ್ಮ ಬೇರಿನ ಒಂದು ಆವರಣದಲ್ಲಿ ಇದ್ದುಕೊಂಡು ಅಲ್ಲಿಗೆ ಯಾವುದೇ ಒಂದು ರೋಗವನ್ನ ಬರಲಾರ್ದಂಗೆ, ಅಥವಾ ನಾವೀಗ ಸಾಕಷ್ಟು ಹೇಳ್ತಾ ಇರ್ತೀವಿ ಹಾಗೆ ಸಾಯ್ತದೆ ಬೇರೆ ಸಾಯ್ತದೆ ಅಂತ ಹೇಳ್ತಾ ಇರ್ತೀವಿ, ಅಂತಹ ರೋಗಗಳನ್ನ ತಡೆಗಟ್ಟಲಿಕ್ಕೆ ಸಾಕಷ್ಟು ತಮ್ಮ ಒಂದು ಇದನ್ನ ನೀಡ್ತವೆ. ಸರ್, ಈಗ ಬಹಳ ಮುಖ್ಯವಾಗಿ ನಮ್ಮ ಇಡೀ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆ ಇವೆರಡನ್ನೂ ಹೋಲಿಕೆ ಮಾಡಿಕೊಂಡ್ರೆ ಒಂದ್ ಕಡೆಗೆ ನೀರಾವರಿ ಪ್ರದೇಶಗಳನ್ನು ಇದೆ, ಒಂದ್ ಕಡೆಗೆ ಮಳೆಯಾಶ್ರಿತ ರೈತರು ಬಹುದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅಂದ್ರೆ ಯಾರು ಹೆಚ್ಚು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಧ್ಯತೆ ಇರ್ತದೆ ಅಂತ ಇದರಲ್ಲಿ? ನಾವು ಒಂದು ಬೆಳೆ ಅಂದಾಗ ಸರ್, ಅದು ನೀರಾವರಿನೇ ಇರಲಿ ಅಥವಾ ಹೊರಹೊಲನೇ ಇರಲಿ, ಖುಷ್ಕಿ ಪ್ರದೇಶನೇ ಇರಲಿ, ಅವರವರಿಗೆ ತನ್ನದೇ ಆದಂತಹ ಸಮಸ್ಯೆಗಳಿರುತ್ತೆ. ಹಾಗಾಗಿ ಇವ್ರದ್ದು ಜಾಸ್ತಿ ಅದು ಕಡಿಮೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಯಾವುದೇ ಒಂದು ಬೆಳೆಯನ್ನು ಬೆಳೆದಾಗ ಪ್ರತಿಯೊಂದು ಬೆಳೆಗೂ ಅದನ್ನು ಬಾಧಿಸ್ತಕ್ಕಂತಹ ಕೀಟಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಆದರೆ ಅದನ್ನು ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಈಗ ಉದಾಹರಣೆಗೆ ನಾವು ನೀರಾವರಿ ಬೆಳೆಯನ್ನು ತಗೊಂಡಾಗ ನೀರು ಯಥೇಚ್ಛವಾಗಿದೆ ಅಂತೇಳಿ ಹರಿಸೋದ್ರಿಂದ ಈ ಒಂದು ನಮ್ಮ ಡ್ಯಾಮ್ನ ಪ್ರದೇಶದಲ್ಲಿ ನಾವು ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಗಮನಿಸಿದಾಗ, ಒಂದು ಫೋನ್ ತಗೊಳ್ಳೋಣ ಸರ್. ಹಲೋ ಹಲೋ ಹಲೋ ಸರ್, ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ನಮ್ಮ ಮಲ್ಲಪ್ಪ ಅಂತ ಸರ್, ಇಲ್ಲೇ ಬಯಲದಿ ಹೊಸಪೇಟೆ ತಾಲೂಕು. ಮಲ್ಲಪ್ಪ ಬಯಲದಗೇರಿ ಅವರು, ಗುಂಡದಗೇರಿ ಗ್ರಾಮ ಪಂಚಾಯತಿ ಬಯಲದಗೇರಿ. ಬಯಲದಗೇರಿ ಗ್ರಾಮ ಪಂಚಾಯತಿ ಗುಂಡದಗೇರಿ ಅವರು, ನೀವು ರೈತರು? ಹೌದು ಸರ್. ಕೇಳ್ರಿ, ಏನ್ ಪ್ರಶ್ನೆಗಳಿದೆ ಕೇಳ್ರಿ. ಅದು ಅಲ್ಸಂದಿ ಆಗ್ಬೇಕಲ್ಲ ಸರ್, ಯಾವ್ದು ಈಗ ಟೈಮ್ನಾಗ ಆಗ್ಬೇಕು ಸರ್? ನೀವು ಹಿಂಗಾರಿಗೆ ಬಿತ್ತನೆ ಮಾಡ್ಬೇಕಂತ ಇದ್ರಿ? ಹಾ, ಬಿತ್ತನೆ ಮಾಡ್ಕಲ್ ಸರ್, ಇವ ಸಜ್ಜೆ ಹಾಕಿದ್ವಿ ಸರ್ ಈಗ. ಹೊಲ ಖಾಲಿ ಇದೆ, ಆದ್ರೆ ನೀರಾವರಿ ವ್ಯವಸ್ಥೆ ಏನಿದೆ? ಬೋರ್ ನೀರ್ ಹಾಕೊಂಡು ನೀವು ಸಜ್ಜೆ ಮತ್ತೆ ಅಲಸಂದೆ ಇಂತ ಬೆಳೆಗಳನ್ನ ಬೆಳೆದ್ರೆ ಲಾಭ ಎಲ್ಲಿ ಆಗುತ್ತೆ? ಸೊ ಸ್ವಲ್ಪ ಲಾಭದಾಯಕವಾದಂತಹ ಬೆಳೆಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ. ಎಷ್ಟು ಎಕರೆ ಪ್ರದೇಶ ಇದೆ ನಿಮ್ದು? ಎಷ್ಟು ಎಕರೆ ಇದೆ ಭೂಮಿ? ನಾಲ್ಕು ಎಕರೆ ಭೂಮಿಯಲ್ಲಿ ಅಲಸಂದಿಯನ್ನ ಸ್ವಲ್ಪ ಹಾಕೊಳ್ಬೇಡಿ ಅಂತ ಹೇಳಲ್ಲ, ಒಂದು ಭಾಗ ಅಥವಾ ಒಂದು ಎಕರೆ ಎಷ್ಟು ಹಾಕೊಳ್ಳಿ ಮನೆ ಬಳಕೆಗೆ ಅಥವಾ ಸ್ವಲ್ಪ ಮಾರಾಟಕ್ಕೆ. ಸೊ ಇನ್ನುಳಿದ್ದನ್ನ ಸ್ವಲ್ಪ ತರಕಾರಿ, ಯಾಕೆಂದ್ರೆ ನೀರಾವರಿ ಇವತ್ತು ನೀರು ಅನ್ನೋದು ಅಮೂಲ್ಯವಾಗಿರತಕ್ಕಂಥದ್ದು, ಹಾಗಾಗಿ ಸ್ವಲ್ಪ ತರಕಾರಿ ಬೆಳೆಗಳ ಬಗ್ಗೆ ಸ್ವಲ್ಪ ಒಲವನ್ನು ತೋರಿಸಿ. ಹಲವಾರು ಬೆಳೆಗಳಂದ್ರೆ ಯಾವ ನಮಗೆ ಸೂಕ್ತ ಸರ್? ನಮ್ಮ ಏರಿಯಾದ ನಮ್ಮ ಈಗ 20 ಕಿಲೋಮೀಟರ್. ಹಾ, ಮತ್ತೆ ಹೊಸಪೇಟೆ ಸಿಟಿನೂ ಹತ್ತಿರ ಇರೋದ್ರಿಂದ ನೀವು ಯಾವುದೇ ಬೆಳೆಯನ್ನು ಬೆಳೆದರೂ ಸಹ ಇವತ್ತು ಮಾರ್ಕೆಟ್ ಇದೆ. ಇವತ್ತು ತರಕಾರಿಗಳಿಗೆ ಇವತ್ತು ಭಾಳಷ್ಟು ಬೇಡಿಕೆ ಇರೋವಂಥದ್ದು. ಅದರಲ್ಲಿ ವಿಶೇಷವಾಗಿ ನಿಮ್ಮಲ್ಲಿ ಯಾವುದಕ್ಕೆ, ಮಸಾರಿ ಭೂಮಿನ ಎರೆ ಭೂಮಿನ? ಸ್ವಲ್ಪ ಮಿಕ್ಸ್ ಸರ್, ಎಲ್ಲ ಮಸಾರಿ ಎರೆ ಸ್ವಲ್ಪ ಕಪ್ಪು ಭೂಮಿ ಬರ್ತಾರೆ. ಎರೆ ಮತ್ತು ಮಸಾರಿ ಕಪ್ಪು ಇದು ಮಿಕ್ಸ್ ಇದೆ ಅಂತ ಹೇಳಿದ್ರೆ, ಈಗ ನೋಡಿ ಈಗಾಗಲೇ ಮುಂಗಾರಿನಲ್ಲಿ ಮೆಣಸಿನಕಾಯಿ ಬೆಲೆ ಭಾಳ ಬಿದ್ದೋಗಿತ್ತು. ಹ್ಞೂ ಸರ್. ಈಗ ಹಂಗಾಗಿ ಭಾಳಷ್ಟು ಜನ ತೆಗಿತಾ ಇದ್ದಾರೆ, ಮತ್ತೆ ಮೆಣಸಿನಕಾಯಿಗೆ ಈಗ ನೆಕ್ಸ್ಟ್ ರೇಟ್ ಬರ್ತಕ್ಕಂಥ ಸಾಧ್ಯತೆ ಇದೆ ಒಂದನೇದು. ಎರಡನೇದು, ಈಗ ಹಿಂಗಾರಿಗೆ ಸೂಕ್ತವಾಗಿದ್ದು ಅಂತ ಹೇಳಿದ್ರೆ ನಿಮಗೆ ಚೌಳಿಕಾಯಿ ಮತ್ತು ಬೀನ್ಸ್ ಭಾಳ ಒಳ್ಳೆಯ ರೇಟನ್ನು ಕೊಡ್ತಕ್ಕಂಥ ತರಕಾರಿಗಳು. ಸೊ ಹೀಗಾಗಿ ಇರ್ತಕ್ಕಂಥ ಇನ್ನು 3 ಎಕರೆ, 1 ಎಕರೆ ನೀವು ಅಲಸಂದೆ ತಗೊಂಡ್ರೂ ಸಹ 3 ಎಕರೆಯಲ್ಲಿ ಸ್ವಲ್ಪ ತರಕಾರಿ ಬೇಸಾಯವನ್ನು ಮಾಡಿದ ಉತ್ತಮ. ಇಲ್ಲ ನಿಮಗೆ ಎರಡು ಮಿಕ್ಸ್ ಇರೋದ್ರಿಂದ ಶೇಂಗಾ ಸಹ ಚೆನ್ನಾಗಿ ಬರ್ಬೋದು ನಿಮ್ಮಲ್ಲಿ. ಈಗ ಶೇಂಗಾದಲ್ಲಿ ಒಂದು ಕದರಿ ಲೇಪಾಕ್ಷಿ, ಒಂದು ಧರಣಿ ಅಂತಕ್ಕಂಥದ್ದು, ಒಂದು DH 256 ಅಂತೇಳಿ 3 ತಳಿಗಳು ಭಾಳ ಚೆನ್ನಾಗಿ ಬರ್ತಾ ಇದೆ ಈಗ. ಸೊ ಈ ಒಂದು ಸರ್, ಒಂದು ಮಾತು ಕೇಳ್ತೀರಷ್ಟೆ ಸರ್, ಯಾವ್ದೋ ಒಂದು ಕೇಳಕ್ ಹೋದ್ರೆ ಇದು ಕೃಷಿ ಇಲಾಖೆ ಆಗ್ಲು ಸಂಪರ್ಕ ಕೇಂದ್ರ ಆಗ್ಲಿ, ಅವ್ರು ಕೇಳಕ್ ಹೋದ್ರೆ ಅವರು ಏನ್ ಮಾಹಿತಿ ಕೊಡಕಲ್ಲ, ಏನಮ್ಮ ಸುಮ್ನೆ ಹೋಗ್ಬೇಡ್ರಿ. ಈಗ ಸಾಮಾನ್ಯ ರೈತರಿರ್ತಾರ ಸರ್, ಏನು ಅವ್ರು ಇದೇ ಇರಕಲ್ಲ, ಅವಿದ್ಯಾವಂತ ಇರ್ತಾರ ಸರ್, ಆದ್ರೂ ಕೂಡ ಅದಕ್ಕ ಏನಮ್ಮ ನಾವು ಪಟ್ಟ ಅವ್ರು ಹೇಳಕಲ್ಲ, ಇಲ್ಲ ಐತ ನೋಡಪ್ಪ, ಇದೈತ ನೋಡಪ್ಪ, ಅದೈತ ನೋಡಪ್ಪ. ಮಲ್ಲಪ್ಪನವ್ರೆ, ಅದು ಅವ್ರದೇ ಆದಂತಹ ಒಂದು ಇದಿರುತ್ತೆ, ಅದಕ್ಕೆ ಆಸ್ಪದ ಕೊಟ್ಕೊಳಕ್ ಹೋಗ್ಬೇಡ್ರಿ. ಈ ಕಾರ್ಯಕ್ರಮದ ಕೊನೆಯಲ್ಲಿ ನನ್ನ ನಂಬರ್ ಇರುತ್ತೆ, ನಂಬರ್ ತಗೊಳ್ರಿ, ನಿಮ್ಗೆ ಅವಶ್ಯಕತೆ ಇದ್ದಾಗ ನೇರವಾಗಿ ನನ್ನನ್ನಾದರೂ ಸಂಪರ್ಕ ಮಾಡಿ, ಅಥವಾ ನಮ್ಮ ವಿಶ್ವವಿದ್ಯಾಲಯಗಳಿಗೆ, ರಾಯಚೂರು ಆಗಿರ್ಬೋದು, ಧಾರವಾಡ, ಈಗ ಮುಂದಿನ ತಿಂಗಳು ಕೃಷಿ ಮೇಳ ಇದೆ, ಹೋಗಿ ಬನ್ನಿ, ಎಲ್ಲ ತಳಿಗಳ ಪ್ರಾತ್ಯಕ್ಷತೆನೂ ಸಿಗುತ್ತೆ, ನಿಮಗೆ ಬೀಜ ಸಹ ಲಭ್ಯ ಆಗುತ್ತೆ ಅಲ್ಲಿ. ಮಲ್ಲಪ್ಪರೆ, ಈಗ ನಿಮಗೆ ಹೆಚ್ಚಿನ ಮಾಹಿತಿ, ಈಗ ಒಂದು ತಕ್ಕಮಟ್ಟಿಗೆ ನಿಮಗೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದ್ರಿಂದ ಆದಾಯ ಹೆಚ್ಚು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ. ಡಾಕ್ಟರ್ ಬದ್ರಿಪ್ರಸಾದ್ ಅವ್ರ ನಂಬರ್ನಿಂದ ನಿಮಗೆ ನಂದು ಕೊನೆಗೆ ಈ ಕಾರ್ಯಕ್ರಮದಲ್ಲಿ ಹೇಳ್ತೀವಿ, ಅದನ್ನ ಬರೆದಿಟ್ಕೊಳ್ರಿ. ಓಕೆ, ಖಂಡಿತವಾಗ್ಲೂ ನಿಧಾನವಾಗಿ ನಾನು ಹೇಳ್ತೀನಿ. ಕಾರ್ಯಕ್ರಮ ಕೊನೆಯವರೆಗೂ ಕಾರ್ಯಕ್ರಮ ಕೇಳ್ತಾ ಇರ್ರಿ. ಆಮೇಲೆ ಅಧಿಕಾರಿಗಳು ಅವರು ಬೇರೆ ಬೇರೆ ಒತ್ತಡದಲ್ಲಿ ನಿಮ್ಮನ್ನ ಮಾತಾಡಿಸ್ಲಿಕ್ಕೆ ಅವಕಾಶ ಸಿಗದೇ ಇರಬಹುದು, ಆದ್ರೂ ಅವ್ರು ಅವ್ರ ಕೆಲಸ ಮಾಡ್ತಾರೆ, ನೀವು ಅವರನ್ನ ಪದೇ ಪದೇ ಹೋಗಿ ಭೇಟಿಯಾಗ್ರಿ. ಬದ್ರಿಪ್ರಸಾದ್ ಅವರ ದೂರವಾಣಿ ಸಂಖ್ಯೆಯನ್ನು ತೆಗೆದುಕೊಳ್ಳಿ, ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಸಹ ನೀವು ಪಡ್ಕೊಳ್ಬಹುದು. ಓಕೆನಾ? ಮುಂದಿನ ಕರೆ ತೆಗೆದು. ಓಕೆ, ಧನ್ಯವಾದಗಳು ಮಲ್ಲಪ್ಪ ಅವರೇ. ಮತ್ತೊಂದು ಕರೆ ಇದೆ ಸರ್. ಹಲೋ ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಹೇಳ್ರಿ ಸರ್. ರಮೇಶ್ ಶರಣರಾಜ್ ಸರ್, ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಿಂದ ಮಾತಾಡೋದು ಸರ್. ರಮೇಶ್ ಅವರು, ಊರ ಹೆಸರು ಹೇಳ್ರಿ? ಬಸವನ ಬಾಗೇವಾಡಿ. ಬಸವನ ಬಾಗೇವಾಡಿ ಸರ್. ಹೇಳಿ ಸರ್, ತಾವು ರೈತರಿದ್ರಿ? ಹಾ ಸರ್, ರೈತರಿದ್ರಿ. ಇಲ್ಲಿ ತಜ್ಞರಿದ್ದಾರೆ, ಮಾತಾಡಿ ಸರ್, ಹೇಳಿ ಸರ್. ಹಾ ನಮಸ್ಕಾರ ಸರ್. ನಮಸ್ಕಾರ ರಮೇಶ್. ಈಗ ಹಿಂಗಾರಿ ಜೋಳ ಬಿತ್ತನೆ ಮಾಡೇವ್ರಿ ಸರ್, ಎರಡ್ ದಿನ ಆಯ್ತ್ರಿ. ಅದಕ್ಕ ಒಂದ್ ಸ್ವಲ್ಪ ಮಿಡತೆ ಕಾಟ ಹೆಚ್ಚಾಗೈತೆ ಸರ್, ಏನ್ ಮಾಡ್ಬೇಕು? ಮಿಡತೆ ಕಾಟ ಜಾಸ್ತಿ ಅದ ಅಂತ ಹೇಳಿದ್ರೆ, ನೀವು ಬಿತ್ತನೆ ಮಾಡೋದಕ್ ಮುಂಚೆ ಆಗಿದ್ರೆ, ಪೂರ್ವದಲ್ಲೇ ಆಗಿದ್ರೆ, 5 ಮಿಲಿ ಕ್ಲೋರೋಪೈರಿಫಾಸ್ ಜೊತೆಗೆ ಬೀಜೋಪಚಾರ ಮಾಡಿ ಬಿತ್ತಿದ್ರೆ ಆ ಸಮಸ್ಯೆ ಕಾಣ್ತಿರ್ಲಿಲ್ಲ. ಈಗ ಆಲ್ರೆಡಿ ಬಿತ್ತು ಬಿಟ್ಟಿದ್ದೀರಿ. ಬಿತ್ತುವಂತ ರೈತರು ದಯವಿಟ್ಟು, ಈಗ ಹಿಂಗಾರಿ ಜೋಳ ಬಿತ್ತುವಂತ ರೈತರು ಪ್ರತಿ ಕೆಜಿ ಬೀಜಕ್ಕೆ 5 ಮಿಲಿ ಕ್ಲೋರೋಪೈರಿಫಾಸ್ ಜೊತೆಗೆ ಬೀಜೋಪಚಾರ ಮಾಡಿ ಅದನ್ನು ನೆರಳಿನಲ್ಲಿ ಸ್ವಲ್ಪ ಒಣಗಿಸಿ ನಂತರ ಬಿತ್ತನೆ ಮಾಡಿದರೆ ಈ ಒಂದು ಮಿಡತೆ ಕಾಟವನ್ನು ತಪ್ಪಿಸ್ಕೊಳ್ಬೋದು. ಈಗಾಗಲೇ ಬಿತ್ತನೆ ಆಗಿರ್ತಕ್ಕಂತಹ ರೈತರು ಮ್ಯಾಲತಿಯಾನ್ ಅಂತೇಳಿ ಒಂದು ಪುಡಿ ಬರುತ್ತೆ, ಮ್ಯಾಲತಿಯಾನ್ ಪುಡಿಯನ್ನು ನೀವು ಉದುರಿಸ್ಬೇಕು. ಆ ಒಂದು ಸಾಲುಗಳಲ್ಲಿ ಉದುರಿಸಿದರೆ ಈ ಒಂದು ಮಿಡತೆ ಕಾಟವನ್ನು ತಪ್ಪಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸ್ವಲ್ಪ ಈಗಾಗಲೇ ಒಂದು ವಾರ ಅಥವಾ 10 ದಿವಸದಂತಹ ಬೆಳೆ ಇತ್ತು ಅಂತ ಹೇಳಿದರೆ, ಇಮಾಮೆಕ್ಟಿನ್ ಬೆಂಜೋಯೇಟ್ ಈಗಾಗಲೇ ನಿಮ್ಮಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಏನು ಸಿಗ್ತಾ ಇದೆ, ಶಾವಿಗೆ ಅಂತ ಏನು ಕರಿತೀರಿ, ಅದನ್ನು ನಾವು ಸಿಂಪಡಣೆ ಮಾಡಬೇಕಾಗುತ್ತೆ ಸಾಲಿನಲ್ಲಿ. ಹೌದು, 0.2 ಗ್ರಾಮ್ ಅಥವಾ ಒಂದು ಡಬ್ಬಿಗೆ ನೀವು 4-5 ಗ್ರಾಂನಷ್ಟು ಹಾಕೊಂಡು ಸಿಂಪಡಣೆಯನ್ನು ಮಾಡಬೇಕು. ಗೊರ್ಲೆದು ಈಗಾಗಲೇ ನಾನು ಹೇಳಿದೆ, ಗೊರ್ಲೆ ಬಹಳಷ್ಟು ಇತ್ತಂತ ಹೇಳಿದ್ರೆ, ಯಾವ ಬೆಳೆಯಲ್ಲಿದೆ ಗೊರ್ಲೆ ಬಾಧೆ? ನಮ್ಮ ಇಡೀ ಹೊಲದೆಲ್ಲ ತುಂಬಾ ಹೊಲದಲ್ಲೆಲ್ಲ ಇದೆ ಅಂತ ಹೇಳಿದ್ರೆ, ಹೊರ ಹೊಲದಲ್ಲಿ ಇದ್ರೆ ಇದು ಒಂದು ಸಮಸ್ಯೆಯಾಗಿ ಕಾಡುತ್ತೆ. ಗೊರ್ಲೆಯಲ್ಲೂ ಸಾಧಾರಣವಾಗಿ ಸಮಸ್ಯೆ ಆಗುತ್ತೆ. ಎಲ್ಲೆಲ್ಲಿ ಕೆಂಪು ಭೂಮಿ ಇದ್ದು ನೀರಿರಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಸಮಸ್ಯೆ ಇರುತ್ತೆ. ಸಾಧ್ಯವಾದರೆ ನೀವು ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಹಚ್ಚಿ ಸ್ವಲ್ಪ ನೆಲವನ್ನು ಒದ್ದೆ ಮಾಡೋದು ಸೂಕ್ತ ಆಗುತ್ತೆ. ಒಣ ಬೇಸಾಯ ಪೂರ್ತಿ ಇದೆ ಅಂತ ಹೇಳಿದ್ರೆ ಗೊರ್ಲೆ ಬಾಧೆ ಭಾಳಷ್ಟು ಇರುತ್ತೆ. ಹಂಗಾದಾಗ ನೀವು ಹುತ್ತವನ್ನು ಹುಡುಕ್ಬೇಕು, ಎಲ್ಲಿದೆ ಆ ಒಂದು ಗೊರ್ಲೆ ಹುತ್ತ ಎಲ್ಲದ ಅಂತ ಹುಡುಕ್ಬೇಕು. ಪೂರ್ತಿ ಆಳವಾಗಿ ಅಗದು ಆ ಒಂದು ರಾಣಿ ಇರ್ತದೆ, ಭಾಳ ಒಂದು ಗೇಣು ಉದ್ದ ಇರ್ತದೆ, ಆ ರಾಣಿಯನ್ನು ತೆಗೆದು ಸಾಯಿಸ್ಬೇಕು ಅದನ್ನು. ಅದು ಬಹಳ ಸರಳ ಉಪಾಯ. ಅದು ಎಲ್ಲಿ ಕೂತಿರ್ತೇವೆ ಅಲ್ಲಿ ಹೌದು, ಏನು ಒಂದು ಬಟ್ಟೆ ಹೋಗಿದ್ರೆ ಬೆಳಗ್ಗೆ ಹೊತ್ತಿಗೆ ತಿಂದು ಹೋಗಿರ್ತದೆ. ಮಣ್ಣು ಬಹಳ ಫಲವತ್ತಾಗಿದೆ ಅಂತ ಅರ್ಥ ಅದು. ಆದ್ರೆ ಅದು ಇದ್ದಿದ್ರಿಂದ ಬೆಳೆನೂ ಹಾಳಾಗುತ್ತೆ. ಹಂಗಿದ್ದಾಗ ಸ್ವಲ್ಪ ಎಲ್ಲಿ ಹುತ್ತ ಇದೆ ಅದನ್ನ ಹುಡುಕ್ರಿ, ಪತ್ತೆ ಮಾಡಿ, ಹುತ್ತ ಪತ್ತೆ ಮಾಡಿ ಆ ಹುತ್ತವನ್ನು ಅಗಿಬೇಕು. ಬಹಳ ಆಳವಾಗಿರುತ್ತೆ, ಸುಮಾರು 1-3 ಮೀಟರ್ ಅಷ್ಟು ಆಳ ಅಗಲ ಇರ್ತದೆ. ತೆಗೆದು ಅದರ ಬುಡದಲ್ಲಿ ರಾಣಿ ಇರ್ತದೆ, ಬಹಳ 1-2-3 ಇಂಚ್ ಉದ್ದ ಇರ್ತದೆ, ಅದನ್ನ ಸಾಯಿಸ್ಬೇಕು. ಅದು ಎಲ್ಲಿರ್ತದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಒಂದು ನಿಮ್ಗೆ ಎಲ್ಲಿ ಗೊರಲೆ ಜಾಸ್ತಿ ಕಾಣ್ತಾ ಇರ್ತದೆ ಅದರಲ್ಲಿ ಬುಡವನ್ನು ಆಳವಾಗಿ ತಕ್ಕೊಂತ ಹೋಗ್ಬೇಕಾಗತ್ತೆ. ಹಾ, ತೆಗೆದ್ರೆ ಅಥವಾ ಯಾವ್ದಾದ್ರು ಒಂದು ಮರದ ಬುಡದಲ್ಲಿ ಅಥವಾ ಒಡ್ಡಿನ ಬುಡದಲ್ಲಿ ಪ್ರಾರಂಭ ಆಗಿರುತ್ತೆ. ಅಂತ ಕಡೆ ನೀವು ಅದನ್ನ ಮಾಡ್ಬೇಕಾಗತ್ತೆ. ನಿಮಗೆ ಆಳವಾಗಿ ಬಹಳ ಅಗಿಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತೇಳಿ ಗುಳಿಗೆ ಸಿಗ್ತಾವ, ಸೆಲ್ಪಾಸ್ ಅಂತೇಳಿ ಕರೀತಾರೆ. ಒಂದೊಂದು ಗುಳಿಗೆನ 1 ಚದರ ಮೀಟರ್ ಅಷ್ಟು ಆಗಲ್ಲ, ಭಾಳ ದೊಡ್ಡದೈತಪ್ಪ ಅಂತ ಹೇಳಿದ್ರೆ, ಉತ್ತ ದೊಡ್ಡದಿದೆ ಅಂತ ಹೇಳಿದ್ರೆ 3 ಗುಳಿಗೆಯನ್ನು ಅದ್ರ ಒಳಗಡೆ ಹಾಕಿ ಮೇಲ್ಗಡೆ ಎಲ್ಲ ಯಾವುದೇ ಒಂದು ತೂತುಗಳು ಕಾಣಲಾರ್ದಂಗೆ ಮಣ್ಣಲ್ಲಿ ಮುಚ್ಚಬೇಕು, ಮಾಡಿದ್ರೆ ಸಾಯ್ತದೆ. ರಮೇಶ್ ಅವರೇ, ಒಳ್ಳೆ ಮಾಹಿತಿ ಹೇಳಿದ್ರಿ ಸರ್. ರಮೇಶ್ ಅವರೇ, ನಿಮ್ಗೆ ನಮ್ಮ ತಜ್ಞರು ಕೊಟ್ಟ ಮಾಹಿತಿ ತೃಪ್ತಿ ತಂದಿದೆ ಅನ್ಸ್ಕೊಂಡಿದ್ದೀನಿ. ಆದ್ರೆ ನೀವು ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು. ಅಂದ್ರೆ ಈ ಗೊರ್ಲೆ ಹುಡುಕೋದು ಸಮಸ್ಯೆ ಅಂತ ಹೇಳ್ತಾ ಇದ್ರಿ. ರೈತರು ಸಾಧ್ಯವಾದಷ್ಟು ಈ ಒಣಭೂಮಿಯಲ್ಲಿ ಇದು ಹೆಚ್ಚಾಗಿ ಕಾಡುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅದ್ರ ಮೂಲವನ್ನ ಹುಡುಕಿದ್ರೆ ಗೊತ್ತಿರ್ಲಿಲ್ಲ. ಈಗ ಹೇಳಿದ್ರಲ್ಲ, ಯಾವ್ದಾದ್ರು ಮರದ ಬುಡದಲ್ಲಿ ಇರುತ್ತೆ ಅದು, ಎಲ್ಲ ಹುಳುಗಳು ಬಾಧೆಯಲ್ಲಿರುತ್ತೋ ಅಲ್ಲಿ ಸಹಿತ ನೀವು ಆಳವಾಗಿ ತೆಗೆದ್ರೆ ಅಲ್ಲಿ ಸಿಗುವ ಸಾಧ್ಯತೆ ಇರ್ತದೆ. ಅದನ್ನ ಸ್ವಲ್ಪ ಪ್ರಯತ್ನ ಮಾಡ್ರಿ. ಹೌದು, ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಿಮ್ಮ ಭೂಮಿ ತುಂಬಾ ಫಲವತ್ತಾಗಿದೆ ಅಂತ ಸರ್ ಹೇಳಿದ್ದಾರೆ. ಇದನ್ನೊಂದ್ ಸ್ವಲ್ಪ ನಿಯಂತ್ರಣ ಮಾಡ್ಕೊಂಡ್ರೆ. ಹೌದು, ಕೃಷಿ ಮಾಡ್ತೀನಿ ಸರ್, ರೇಡಿಯೋದಿಂದ ಕಲ್ತ್ಕೊಂಡಿನಿ ಸರ್. ಒಳ್ಳೇದು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆಯನ್ನು ತೆಗೆದುಕೊಳ್ಳೋಣ ಸರ್. ಬಹಳವಾಗಿ ಗೊರ್ಲೆ ಅಂದ್ರೆ ಅದು ನಮ್ಮ ರೈತರಿಗೆ ಯಾವ ರೀತಿ ಇರುತ್ತೆ? ಗೆದ್ದಲು ಹುಳು ಅಂತೀವಲ್ಲ, ಅದನ್ನೇ ಗೊರ್ಲಿ ಅಂತ ಹೇಳ್ತೀವಿ, ಗೆದ್ದಲು ಅಂತ ಹೇಳ್ತೀವಿ, ಬಿಳಿ ಇರುವೆ ಅಂತ ಹೇಳ್ತೀವಿ. ಹಂಗಾದ್ರಲ್ಲಿ ಎಲ್ಲಾದ್ರೂ ಹುತ್ತ ಇರಲಿ, ಇದ್ದೇ ಇರುತ್ತೆ. ನಾವು ಪೂರ್ವದಲ್ಲಿ ನಾವು ನೆನೆಸ್ಕೊಂಡ್ರೆ, ನಮ್ಮ ಹಿರಿಯರೆಲ್ಲ ಒಂದು ಜಮೀನನ್ನ ಖರೀದಿ ಮಾಡ್ಬೇಕಂತ ಹೇಳಿದ್ರೆ ಯಾವುದೇ ಒಂದು ಭೂಮಿಗೆ ರಾತ್ರಿ ಹೊತ್ತು ಹೋಗಿ ಒಂದು ಹೊಲ ತಗೋಬೇಕಂತ ಹೇಳಿದ್ರೆ ಸಾಯಂಕಾಲದ ಹೊತ್ತು ಹೋಗಿ ಒಂದು ಬಟ್ಟೆಯನ್ನ ಎಷ್ಟು ಬರ್ತಿದ್ರು ಬೆಳಗ್ಗೆ ಹೊತ್ತಿಗೆ ಅದು ಸಂಪೂರ್ಣವಾಗಿ ತಿಂದು ನಾಶ ಆಗಿದ್ರೆ ಮಾತ್ರ ಅದು ಫಲವತ್ತಾಗಿದೆ ಮಣ್ಣು ಅಂತ ಹೇಳಿ ಒಂದು ನಂಬಿಕೆ. ಸೊ ಅಂತಹ ಭೂಮಿಗಳು ಇವತ್ತು ಇವರೇನ್ ಹೇಳ್ತಾ ಇದಾರೆ, ಇದು ಬಹಳ ಫಲವತ್ತಾಗಿರ್ತಕ್ಕಂತಹ ಮಣ್ಣು ಮತ್ತೆ ಬಹಳ ಚೆನ್ನಾಗಿ ನೀರನ್ನು ಹಿಡಿದಿಟ್ಕೊಳ್ತಕ್ಕಂತ ಸಾಮರ್ಥ್ಯ ಇರತಕ್ಕಂತಹ ಭೂಮಿ. ಆದ್ರೆ ಏನಾಗುತ್ತೆ, ಅಲ್ಲಿ ನೀರಿನ ಒಂದು ಕೊರತೆ ಇರೋದ್ರಿಂದ ಸಾಧಾರಣವಾಗಿ, ಸೊ ಇವತ್ತಿಗೆ ಹಲವಾರು ತಂತ್ರಜ್ಞಾನಗಳಿದೆ, ಇಂಗು ಗುಂಡಿಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಾಗ್ಲಿ ಅಥವಾ ಕೆರೆಗಳನ್ನ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಾಗ್ಲಿ ಅಥವಾ ಎಲ್ಲೋ ಸ್ವಲ್ಪ ಒಂದು ಆಳವಾದ ಭೂಮಿಯಲ್ಲಿ ನಾವು ಈಗಾಗಲೇ ಪಂಪ್ ಸೆಟ್ ಹಾಕಿದೀವಿ ಅಂತ ಹೇಳಿದ್ರೆ ಅವುಗಳಿಗೆ ತುಂತುರು ನೀರಾವರಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದ್ರಿಂದಾಗ್ಲಿ, ಸೊ ಈ ಒಂದು ಪದ್ಧತಿಗಳನ್ನ ನಾವು ಮಾಡ್ಕೊಂಡಾಗ ಆ ಮಣ್ಣನ್ನ ನಾವು ಉತ್ಕೃಷ್ಟಗೊಳಿಸಿಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಸೊ ಅದನ್ನ ರೈತರು ಗೆದ್ದಲು ಹುಳದಿಂದ ಒಂದು ರೀತಿಯಿಂದ ಪಾಸಿಟಿವ್ ಯೋಚನೆ ಮಾಡಬಹುದು, ಭೂಮಿ ಫಲವತ್ತಾಗಿರ್ತದೆ ಅಂತ. ಆದ್ರೆ ಅದೇ ಯಾಕೆಂದ್ರೆ ಗೆದ್ದಲು ಯಾವತ್ತೂ ಅಷ್ಟೇ ಹಸಿ ಗಿಡಗಳಿಗೆ ಯಾವುದೇ ಹಾನಿಯನ್ನ ಮಾಡಲ್ಲ. ಎಲ್ಲೋ ಒಂದ್ ಕಡೆ ನಮ್ಮ ಕಟ್ಟಿಗೆಗಳನ್ನ ನಾವು ಅಲ್ಲೇ ಹೊಲದಲ್ಲೇ ಬಿಟ್ಟು ಬರೋದು, ಹತ್ತಿ ಕಟ್ಟಿಗೆ ಇರಬಹುದು. ಈ ರೈತರು ಹೇಳಿದ್ದೇನು, ಬೆಳೆಗಳಿಗೆ ಹಾನಿ ಮಾಡ್ತಾ ಇದೆ ಅಂತ. ಬೆಳೆಗಳಿಗೆ ಯಾವುದೇ ಕಾರಣಕ್ಕೂ ಹಸಿ ಇರತಕ್ಕಂತ ಜೀವಂತ ಇರತಕ್ಕಂತಹ ಬೆಳೆಗೆ ಯಾವುದೇ ಹಾನಿಯನ್ನ ಗೆದ್ದಲು ಉಂಟು ಮಾಡೋದಿಲ್ಲ. ಆದ್ರೆ ಸಮಸ್ಯೆ ಅಲ್ಲ ರೈತರಿಗೆ, ಅದು ರೈತರಿಗೆ ಸಮಸ್ಯೆ ಅಲ್ಲ. ಆದ್ರೆ ಇವ್ರೇನಾಗಿರುತ್ತೆ, ಅಂತಹ ಬಾಧೆ ಜಾಸ್ತಿ ಆದಾಗ ಒಣ ಬೇರುಗಳನ್ನ ತಿಂತಕ್ಕಂಥದ್ದು, ಆ ಬೇರುಗಳನ್ನ ತಿನ್ನೋದ್ರಿಂದ, ಒಣ ಬೇರುಗಳನ್ನ ತಿಂದು ಅಥವಾ ಮಣ್ಣಿನ ಸುತ್ತಮುತ್ತ ಅದು ಜಾಗವನ್ನ ಸೋಸೋದ್ರಿಂದ ಗಿಡಗಳಿಗೆ ಒಂದು ಬಾಳಿಕೆ ಬರೋದಿಲ್ಲ, ಅಥವಾ ಗಾಳಿ ಬೀಸಿದಾಗ ಗಿಡ ಬಗ್ಕೊಳ್ಳೋದು ಅಥವಾ ಬಿದ್ದೋಗೋದು, ಇಂತಹ ಸಮಸ್ಯೆಗಳು ಆಗ್ತಾ ಇರುತ್ತೆ. ಹಾಗಾಗಿ ಅವುಗಳ ಒಂದು ನಿಯಂತ್ರಣ ಮಾಡಬೇಕಂತ ಹೇಳಿದ್ರೆ ನೆಲವನ್ನ ಹಸಿಯಾಗಿರ್ತಕ್ಕಂಥದ್ದು ಒಂದು ಉತ್ತಮವಾದಂತಹ ಮಾರ್ಗ. ಸ್ಪ್ರಿಂಕ್ಲರ್ ಅಥವಾ ಇದು ಹನಿ ನೀರಾವರಿ ಬಳಸಿ, ಅಥವಾ ಸ್ಪ್ರಿಂಕ್ಲರ್ ಆದ್ರೆ ಒಂದು ದಿನದಲ್ಲಿ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಸತತವಾಗಿ ಮಾಡ್ತಾ ಬರೋದ್ರಿಂದ ಅವ ಒಂದು ಹಾವಳಿಯನ್ನ ಆಟೋಮೆಟಿಕ್ ಆಗಿ ನಾವು ಕಡಿಮೆ ಮಾಡಬಹುದು. ಬಟ್ ಕೆಲವು ರೈತರು ಈ ತರದ ಮಳೆಯಾಶ್ರಿತ ರೈತರು ಇದ್ರೆ, ಮಳೆಯಾಶ್ರಿತ ರೈತರಿದ್ದಾಗ ಮಳೆಯನ್ನೇ ಕಾಯಬೇಕು. ಸ್ವಲ್ಪ ಮಳೆ ಆದಾಗ ಇವತ್ತು ಹಲವಾರು ಜೈವಿಕ ಶಿಲೀಂಧ್ರಗಳು ಸಹ ಅದಕ್ಕೆ ಲಭ್ಯ ಇದೆ. ಅಂತಹ ಜೈವಿಕ ಶಿಲೀಂಧ್ರಗಳನ್ನ ಯಥೇಚ್ಛವಾಗಿ ನಾವು ಭೂಮಿಗೆ, ಅದರಲ್ಲಿ ಬೆವೇರಿಯ ಬೇಸಿಯನ್ನ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ, ಅಂತಹ ಶಿಲೀಂಧ್ರಗಳನ್ನ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಅವುಗಳ ಹಾವಳಿಯನ್ನ ತಡೆಗಟ್ಟಬಹುದು. ಬಹಳ ಸೂಕ್ತವಾಗಿ ಹೇಳಬೇಕಂತ ಹೇಳಿದ್ರೆ ಅಂತಹ ಭೂಮಿಗಳಿರುವಂತಹ ಕಡೆಗೆ ನಾವು ಸ್ವಲ್ಪ ಆ ಒಂದು ರಾಣಿಯನ್ನ ತೆಗೆದು ಸಾಯಿಸ್ತಕ್ಕಂತಹ ಕೆಲಸ ಆಗ್ಲಿ, ಅಥವಾ ಹೆಚ್ಚು ಹಂದಿಗಳೇನಾದ್ರೂ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಸಾಕಾಣಿಕೆ ಮಾಡಿದ್ರೆ ಅವುಗಳನ್ನ ಹೊಲದಲ್ಲಿ ಬಿಟ್ರೆ ಯಥೇಚ್ಛವಾಗಿ ಅವುಗಳು ಹಂದಿಗಳು ನಿಯಂತ್ರಣ ಮಾಡ್ತವೆ. ಗೆದ್ದಲು ಹುಳುಗಳನ್ನ ಬಹಳ ಪ್ರಿಯವಾದಂತಹ ಆಹಾರ ಅದಕ್ಕೆ. ಸೊ ಅವುಗಳು ಆ ಒಂದು ಸ್ವಾಭಾವಿಕವಾಗಿ ಜೈವಿಕ ನಿಯಂತ್ರಣವನ್ನ ಮಾಡ್ತವೆ. ಸರಿ, ನಾವು ಈಗ ಮೊದಲೇ ಆರಂಭದಲ್ಲಿ ನೀರಾವರಿ ಪ್ರದೇಶದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ರೈತರು ಎದುರಿಸುವಂತಹ ಸಮಸ್ಯೆಗಳೇನು, ಯಾಕಂದ್ರೆ ನಮ್ಮ ಭಾಗದಲ್ಲಿ ಅಚ್ಚುಕಟ್ಟು ಪ್ರದೇಶಗಳು ಜಾಸ್ತಿ ಇದೆ. ಸೊ ಈಗ ರೈತರು ಏನ್ ಮಾಡ್ತಾರೆ, ಬಹಳ ಅಚ್ಚುಕಟ್ಟು ಪ್ರದೇಶ ಜಾಸ್ತಿ ಇದೆ ಈ ಹಿಂಗಾರಲ್ಲಿ. ನಾವು ಇವತ್ತು ನಾವು ವಾತಾವರಣವನ್ನ ನಾವು ಕಂಪೇರ್ ಮಾಡ್ಕೊಂಡು ಇವತ್ತು ಮಾತಾಡೋದಾದ್ರೆ ಯಥೇಚ್ಛವಾಗಿ ಇರ್ತಕ್ಕಂತಹ ನೀರು ಒಂದ್ ಕಡೆ, ಇವತ್ತು ನಾವು ಅಕ್ಟೋಬರ್ ಮಾಹೆ ಬಂದ್ರೂ ಸಹ ಇದನ್ನ ನಾವು ಚಳಿಗಾಲ ಅನ್ಬೇಕೋ ಅಥವಾ ಕಡು ಬೇಸಿಗೆ ಅಂತ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ವಿಪರೀತವಾದಂತಹ ಬಿಸಿಲು ಏನಾಗುತ್ತೆ, ನೀರು ಜಾಸ್ತಿ ಕೊಡ್ತಾ ಇರ್ತೀವಿ, ಅದೇ ತರ ನೀರು ಆವಿಯಾಗ್ತಕ್ಕಂತಹ ಪ್ರಮಾಣ ಸಹ ಜಾಸ್ತಿ ಆಗ್ತಾ ಇದೆ ಯಥೇಚ್ಛವಾಗಿ. ಯಾಕಂದ್ರೆ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಆವಿಯಾಗೋದು ಜಾಸ್ತಿ ಆಗ್ತಾ ಇದೆ. ಮಣ್ಣಿನ ಆಳದಿಂದ ನಾವು ಅಂತರ್ಜಲ ಆಕಾಶಕ್ಕೆ ಆವಿಯಾಗಿ ಹೋಗ್ಬೇಕಾದ್ರೆ ಕೆಳಗಡೆ ಇರತಕ್ಕಂತಹ ಲವಣಾಂಶ, ಉಪ್ಪು ಅಂತ ಏನ್ ಕರಿತೀವಿ, ಅದು ಇವತ್ತು ಮಣ್ಣನ್ನ ಸವಳಾಗಿಸ್ತಾ ಇದೆ. ಹೆಚ್ಚು ಹೆಚ್ಚು ಮಣ್ಣುಗಳು ನಮ್ಮ ಇವತ್ತು ಕೃಷಿ ಭೂಮಿ ಸವಳಾಗ್ತಾ ಇರೋದನ್ನ ನಾವು ಕಾಣ್ತಾ ಇದೀವಿ. ಕಾರಣ ಏನಂತ ಹೇಳಿದ್ರೆ ಹವಾಮಾನ ವೈಪರೀತ್ಯ. ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ನೀರು ಆವಿಯಾಗುವಾಗ ಕೆಳಗಡೆ ತಳದಲ್ಲಿ ಇರತಕ್ಕಂತಹ ಅಂತರ್ಜಲದ ಜೊತೆಗೆ ಲವಣಾಂಶಗಳು ಸಹ ಭೂಮಿಯ ಮೇಲ್ಭಾಗಕ್ಕೆ ಬಂದು ಆವರಿಸ್ಕೊಳ್ತಾ ಇದೆ. ಹಾಗಾಗಿ ಮಣ್ಣು ಉಪ್ಪಾಗ್ತಾ ಇರೋದನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ನೋಡ್ತಾ ಇದೀವಿ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಣ್ಣನ್ನ ಮುಚ್ಚತಕ್ಕಂತಹ ಬೆಳೆಗಳನ್ನ ನಾವು ಬೆಳೆಯೋದು ಬಹಳ ಸೂಕ್ತ ಆಗುತ್ತೆ. ಸೊ ನಮ್ಮ ಹೊಲವನ್ನ ರೈತರು ಬಹಳ ಬುದ್ಧಿವಂತರಾದ್ರೆ ಇರ್ತಕ್ಕಂತಹ ಕಡಿಮೆ ಜಾಗದಲ್ಲಿ ಹೆಚ್ಚು ಒತ್ತಾಗಿ ಬೆಳೆಗಳನ್ನು ಹಾಕ್ತಕ್ಕಂತಹ ಪದ್ಧತಿಗಳು, ಇವತ್ತು ಹಲವಾರು ಬೆಳೆ ಪದ್ಧತಿಗಳು ನಮ್ಮಲ್ಲಿ ಲಭ್ಯ ಇದೆ. ಈಗ ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಹಿಂಗಾರು ಭಾಗದಲ್ಲಿ ಎರೆ ಭೂಮಿಯ ಭಾಗದಲ್ಲಿ ಒಂದು ಕರೆ ತಗೊಳ್ಳೋಣ ಸರ್. ಹಲೋ, ಹೇಳಿ ಸರ್, ಕಂಟಿನ್ಯೂ ಮಾಡಿ. ಎರೆ ಭೂಮಿಯ ಭಾಗದಲ್ಲಿ ಇವತ್ತು ಈಗ ಹಿಂಗಾರಿನಲ್ಲಿ ಕಡಲೆ ಹಾಕ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹೌದು. ಸೊ ಕಡಲೆ ಹಾಕುವ ಜೊತೆಗೆ ಕೇವಲ ಕಡಲೆ ಒಂದೇ ಅಲ್ಲ, ಅಂತರ ಬೆಳೆಗಳಾಗಿ ಇವತ್ತು ಸಾಕಷ್ಟು, ಇವತ್ತು ಜೋಳ ಇರಬಹುದು, ಸೂರ್ಯಕಾಂತಿಯ ಜೊತೆಗೆ ಅಂತರ ಬೆಳೆ ಮಾಡ್ತಾ ಇದ್ದಾರೆ. ಇವತ್ತು ಶೇಂಗಾ ಮತ್ತೆ ಕಡಲೆ ಅಂತರ ಬೆಳೆಯ ಪದ್ಧತಿಯನ್ನ ನಾವು ಕಾಣ್ತಾ ಇದೀವಿ. ಅದೇ ರೀತಿ ಮೆಕ್ಕೆಜೋಳದ ಜೊತೆಗೆ ಇವತ್ತು ನಾವು ಕಡಲೆ ಹಾಕೋದನ್ನ ನಾವು ಕಾಣಿಸ್ತಾ ಇದೀವಿ. ಈ ರೀತಿಯಾಗಿ ಹೆಚ್ಚು ಹೆಚ್ಚು ಬೆಳೆಗಳನ್ನ ಹಾಕಿದ್ದೇ ಆದ್ರೆ ಆ ಬೆಳೆಗಳು ಸೂರ್ಯನ ಶಾಖವನ್ನ ನೇರವಾಗಿ ಮಣ್ಣಿನಿಗೆ ಬೀಳಲಾರದಂಗೆ ನೋಡಿಕೊಂಡು ತನ್ಮೂಲಕ ಆವಿಯಾಗೋದನ್ನ, ಅಂತರ್ಜಲ ಆವಿಯಾಗೋದನ್ನ ತಡೆಗಟ್ಟೋದ್ರಿಂದ ಮಣ್ಣಿನ ಒಂದು ಉಪ್ಪಾಗೋದು ಅಥವಾ ಸವಳಾಗೋದನ್ನು ನಾವು ಇವತ್ತು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಒಂದನೇದು. ಎರಡನೇದಾಗಿ ಹೆಚ್ಚು ಹೆಚ್ಚು ಕೃಷಿ ತ್ಯಾಜ್ಯಗಳನ್ನು ನಾವು ಮತ್ತೆ ಮಣ್ಣಿಗೆ ಸೇರಿಸೋದ್ರಿಂದ ಸಾವಯವ ಅಂಶ ಜಾಸ್ತಿ ಆಗೋದ್ರಿಂದ ಸಹ ನಾವು ಈ ಒಂದು ಮಣ್ಣನ್ನು ಸವಳಾಗೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಈ ಹೊದಿಕೆ ಪದ್ಧತಿಯನ್ನು ಇವರು ಅನುಸರಿಸುತ್ತಾರೆ ಖಂಡಿತವಾಗಿ, ಅದನ್ನು ನಾವು ಹೊದಿಕೆ ಅಥವಾ ಮಲ್ಚಿಂಗ್ ಅಂತ ನಾವು ಕರಿತೀವಿ. ಹಾಗಾಗಿ ಮಣ್ಣಿಗೆ ಹೆಚ್ಚು ಸಾವಯವ ಪದಾರ್ಥವನ್ನು ಮಣ್ಣಿಗೆ ಮುಚ್ಚೋದ್ರಿಂದ ನಾವು ಈ ಒಂದು ಆವಿಯಾಗೋದನ್ನು ತನ್ಮೂಲಕ ಸವಳಾಗೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಒಂದು ನೀವು ಹೇಳಿದ್ರಿ ಬೆಳೆಗಳು ಅಂದರೆ ಬೀಜದಿಂದ ಬೀಜಕ್ಕೆ ಅಥವಾ ಸಸ್ಯದಿಂದ ಸಸ್ಯಕ್ಕೆ ಅಂತರ ಜಾಸ್ತಿ ಇರಬಾರದು ಅಂತಿದ್ದೀರಿ. ಅಂದರೆ ಕೆಲವು ಕಡೆಗೆ ಅಂತರ ಹೆಚ್ಚಿರೋದ್ರಿಂದ ಅನುಕೂಲ ಆಗುತ್ತೆ ಅಂತ ಕೆಲವು ತಜ್ಞರು ರೈತರಿಗೆ ಈ ಥರ ಮಾಹಿತಿಯನ್ನು ಮಾಡಿಕೊಡೋದುಂಟು, ಯಾವುದು ಸೂಕ್ತ ಅಂತೀರಿ ಇದರಲ್ಲಿ? ನಮ್ಮಲ್ಲಿ ಏನಾಗ್ತಾ ಇದೆ ಸರ್, ಹಲವಾರು ನಾನಾಗಲೇ ಹೇಳಿದೆ ಬೆಳೆ ಪದ್ಧತಿಗಳು ಸಾಕಷ್ಟಿದ್ದಾರೆ. ಸೊ ಎಲ್ಲಿಗೆ ನಮಗೆ ವಾತಾವರಣಕ್ಕೆ ನಮ್ಮ ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಎಲ್ಲಿದೆ ಅಲ್ಲಿ ನಮಗೆ ಒತ್ತಾಗಿ ಅಥವಾ ಅಂಗಲಾಗಿ ಹಾಕುವಂಥ ನಾವು ವ್ಯತ್ಯಾಸಗಳನ್ನು ನಾವು ಮಾಡ್ಕೊಳ್ಬೋದು. ಭಾಳ ಡ್ರೈ ಸ್ಪೆಲ್ ಅಂದರೆ ಭಾಳಷ್ಟು ದಿವಸ ನಮಗೆ ಮಳೆ ಬರೋದಿಲ್ಲ, ಒಣಗಿರುತ್ತದೆ ಅಂತಂದಾಗ ನಾವು ಭಾಳ ಅಡವಾಗಿ ಅಂತ ಹೇಳ್ತೀವಿ, ನಾವು ಒತ್ತೊತ್ತಾಗಿ ಹಾಕಬೇಕಾಗುತ್ತೆ. ಯಥೇಚ್ಛವಾಗಿ ಮಳೆ ಬರ್ತಾ ಇದೆ, ಮಳೆಗೆ ಸಮಸ್ಯೆ ಆಗೋಲ್ಲ ಈ ಒಂದು ಹಂಗಾಮಿನಲ್ಲಿ ಅನ್ನೋವಂಥ ಭರವಸೆ ಇದ್ದಾಗ, ಅಥವಾ ನಾವು ಆ ಬೆಳೆಗೆ ಬೇಕಾದಂಥ ನೀರನ್ನು ಪಂಪ್ಸೆಟ್ನಿಂದ ಅಥವಾ ಬೇರೆ ಕಡೆಯಿಂದ ಬೇರೆ ಮೂಲದಿಂದ ನಾವು ಬಾವಿಯಿಂದ ನಾವು ಒದಗಿಸ್ತೀವಿ ಅನ್ನೋವಂಥ ನಂಬಿಕೆ ಇದ್ದಾಗ ನಾವು ಆ ಒಂದು ಬೆಳೆ ಪದ್ಧತಿಯಲ್ಲಿ ವ್ಯತ್ಯಾಸಗಳನ್ನು ಅಂತರದಲ್ಲಿ ವ್ಯತ್ಯಾಸವನ್ನು ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಆ ಒಂದು ರೈತನ ಜಾಣ್ಮೆಯ ಮೇಲೆ ಇದನ್ನು ನಾವು ಡಿಸೈಡ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅದು ಭಾಳ ಮುಖ್ಯವಾದದ್ದು. ಈಗ ಯಾವುದೇ ಬೆಳೆಗಳಿಗೆ ಒಂದಿಷ್ಟು ಹವಾಮಾನದಿಂದಲೂ ತೊಂದರೆಗಳು, ಕೀಟಬಾಧೆಗಳು ಕಾಲಮಾನಕ್ಕೆ ಹವಾಮಾನದಿಂದನೇ ಜಾಸ್ತಿ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ರೋಗಬಾಧೆಗಳು, ಹೌದು, ರೋಗ ಕೀಟಬಾಧೆಗಳು ಜಾಸ್ತಿ ಆಗ್ತಾ ಇರೋದು ಹವಾಮಾನದಿಂದನೇ ಜಾಸ್ತಿ ಕಾಣ್ತಾ ಇದ್ದೀವಿ. ಭಾಳ ಸೂಕ್ಷ್ಮವಾಗಿ ಹೇಳಬೇಕಂತ ಹೇಳಿದ್ರೆ ಈ ಒಂದು ಬೆಳೆಗಳಿಗೆ ಒಂದು ಹವಾಮಾನ ಅಥವಾ ಈ ಒಂದು ಬಿಸಿಲು ಕಾಲ ಏನು ಜಾಸ್ತಿ ಆಗ್ತಾ ಇದೆ, ಹಲವಾರು ಕೀಟಗಳು ತಮ್ಮ ಸಂತತಿಯನ್ನು ಜಾಸ್ತಿ ಮಾಡ್ಕೊಳ್ತವೆ, ಮಲ್ಟಿಪ್ಲಿಕೇಶನ್ ರೇಟ್ ಜಾಸ್ತಿ ಆಗ್ತಾ ಇದೆ. ಎರಡನೇದಾಗಿ ಇವತ್ತು ಯಾವುದೋ ಒಂದು ಪ್ರದೇಶದಲ್ಲಿ ಆ ಕೀಟ ಇಲ್ಲ ಅಂತ ಹೇಳಿದ್ರೆ ನಾಳೆ ಆ ಕೀಟ ಬರೋದನ್ನು ನಾವು ಕಾಣ್ತಾ ಇದ್ದೀವಿ. ಬಹಳ ಉದಾಹರಣೆ, ಬಹಳ ಸುಲಭವಾಗಿ ನಾವು ಹೇಳಬೇಕಂತ ಹೇಳಿದ್ರೆ ಇಲ್ಲಿಯವರೆಗೆ ನಮಗೆ ಕಳೆದ ವರ್ಷದವರೆಗೆ ಕಣೆ ನೊಣದ ಬಾಧೆ ಭತ್ತದಲ್ಲಿ. ಒಂದು ಕರೆ ಇದೆ ಸರ್. ಹಲೋ, ಹಲೋ, ಹಲೋ ಸರ್, ಹೇಳಿ ಸರ್, ತಮ್ಮ ಹೆಸರು ಸರ್? ಸರ್, ಕಿರಣ್ ಕುಮಾರ್ ಶೆಡ್ಡಿ ಅಂತ ಹೇಳಿ ಸರ್. ಕಿರಣ್ ಕುಮಾರ್ ಅವ್ರು ಎಲ್ಲಿಂದ ಸರ್? ಚಿಲುಕುಮುಖಿ. ಚಿಲುಕುಮುಖಿ, ಚಿಲುಕುಮುಖಿ ಅವರ? ಹೇಳಿ ಸರ್, ಏನು ಸಮಸ್ಯೆ ಇದೆ? ತಜ್ಞರಿದ್ದಾರೆ, ಮಾತಾಡಿ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಕಿರಣ್, ಹೇಳಿ. ಸರ್, ನಾವು ಹೊಲದಲ್ಲಿ ಗೊಣ್ಣೆ ಹುಳ ಸ್ವಲ್ಪ ಹಾಕ್ತಾ ಇದೆ. ಓಕೆ, ಜೈವಿಕವಾಗಿ ಏನಾದರೂ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆ? ನಾನಾಗ್ಲೇ ಹೇಳಿದೆ ಕಿರಣ್, ಮೆಟ್ರೈಸಿಯಂ ಅಂತ ಸಿಗುತ್ತೆ ಈಗ ನಮ್ಮಲ್ಲಿ. ಅಂದ್ರೆ ಅದು ಮೆಟ್ರೈಸಿಯಂ ಆಯ್ತು, ಈಗ ಸಾವಯವ ಪದ್ಧತಿಯಲ್ಲಿ ಬೇರೆ ಏನಾದರೂ ವ್ಯವಸ್ಥೆ ಇದೆ ಸರ್? ಸಾವಯವ ಪದ್ಧತಿಯಲ್ಲಿ ಗೊಣ್ಣೆ ಹುಳಕ್ಕೆ ಅದೇ ಸಾವಯವ, ಮೆಟ್ರೈಸಿಯಂ ಅಂತಕ್ಕಂಥದ್ದು ಸಾವಯವ ಶಿಲೀಂಧ್ರನೇ, ಸಾವಯವ ಕೃಷಿಯಲ್ಲಿ ಒಪ್ಪಿಗೆ ಇರತಕ್ಕಂತಹ ಶಿಲೀಂಧ್ರ ನಾಶಕ ಅದು, ಅದು ರಾಸಾಯನಿಕ ಅಲ್ಲ. ಅದನ್ನ ಬಳಕೆ ಮಾಡೋದ್ರಿಂದ ನಾವು ನಿಯಂತ್ರಣವನ್ನ ಮಾಡಬಹುದು. ಅರ್ಥ ಆಯ್ತಲ್ವಾ ಕಿರಣ್ ಕುಮಾರ್? ಓಕೆ ಓಕೆ, ಸರಿ. ಅದೇ ಮುಂದೆ ನೀವು ಹೇಳ್ತಾ ಇದ್ರಿ, ಈಗ ಒಂದು ನಮ್ಮ ರೈತರಿಗೆ ಬೆಳೆಗಳ ಅಂತರದಲ್ಲಿ ಒಂದು, ಎರಡನೇದು ಈ ಹವಾಮಾನ ಜಾಸ್ತಿ ವ್ಯತ್ಯಾಸ ಏನಾಗ್ತಾ ಇದೆ. ಕಣೆ ಹುಳದ ಒಂದು ಬಾಧೆಯನ್ನು ನಾವು ನಮ್ಮ ಕೊಪ್ಪಳ ಸಿರುಗುಪ್ಪ ಈ ಒಂದು ಭಾಗದಲ್ಲಿ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೋಡಿರ್ಲಿಲ್ಲ. ಕೇವಲ ಅದು ಕರಾವಳಿಯ ಭಾಗಕ್ಕಷ್ಟೇ ಸೀಮಿತವಾಗಿತ್ತು, ಶಿರಸಿ, ಸಿದ್ದಾಪುರ, ಭಟ್ಕಳ, ಹೊನ್ನಾವರ, ಈ ಭಾಗದಲ್ಲಿ ಇತ್ತು. ಕಳೆದ ವರ್ಷ ಸತತವಾಗಿ ಮಳೆ ಬಿದ್ದಂತಹ ಪರಿಣಾಮ ಏನಾಯ್ತು, ನಮ್ಮಲ್ಲಿ ಬಹಳಷ್ಟು ಜನ ಖುಷಿ ಪಟ್ಟರು. ಕೊಪ್ಪಳ ಅಥವಾ ಸಿಂಧನೂರು, ಸಿರುಗುಪ್ಪ, ಬಳ್ಳಾರಿ ಸಹ ಮಲ್ನಾಡ್ ಆಯ್ತು ಅಂತ ಹೇಳಿ ಹಲವಾರು ಜನ ಇವತ್ತು ವಾಟ್ಸಪ್, ಫೇಸ್ಬುಕ್ ಸ್ಟೇಟಸ್ ಅಲ್ಲಿ ಇಟ್ರು, ನಮ್ಮೂರು ಸಹ ತೀರ್ಥಹಳ್ಳಿ ತರ ಇದೆ, ಸಾಗರ ತರ ಇದೆ ಅಂತೇಳಿ. ಅದು ನಿಜವಾಗಿದ್ದು ಹೇಗೆ ಅಂತೇಳಿದ್ರೆ, ಅಲ್ಲಿದ್ದಂತಹ ಕೀಟಗಳು ಇಲ್ಲೂ ಒಕ್ಕರಿಸ್ಕೊಂಡಾಗ ಹೌದು, ನಿಜವಾದ ತೀರ್ಥಹಳ್ಳಿ ಸಾಗರ ಇದು ನಮ್ಮಲ್ಲೂ ಆಯ್ತು ಆಗಿದ್ದು. ಸೊ ಹಾಗಾಗಿ ಇವತ್ತು ಹಲವಾರು ಕೀಟಗಳು ನಮ್ಮ ಒಂದು ಒಂದು ಪರಿಸರದಲ್ಲಿ ಮಾತ್ರ ಇರುತ್ತೆ, ಇನ್ನೊಂದು ಊರಲ್ಲಿ ಇರಲ್ಲ, ಇವತ್ತು ಯಥೇಚ್ಛವಾಗಿ ಬರ್ತಾ ಇದೆ. ನಾವು ಹತ್ತಿಯಲ್ಲಿ ಗಮನಿಸಿದ್ರೆ ಬಹಳಷ್ಟು ವಾಣಿಜ್ಯ ಬೆಳೆ ಗುಲಾಬಿ ಕಾಯಿ ಕೊರಕ ಇವತ್ತು ಯಥೇಚ್ಛವಾಗಿ ಎಲ್ಲ ಕಡೆ ಹಾನಿಯನ್ನು ಮಾಡ್ತಾ ಇದೆ. ಆದರೆ ನಾವು ಆ ಒಂದು ಗುಲಾಬಿ ಕಾಯಿ ಕೊರಕ ಮತ್ತು ಹಸಿರು ಕಾಯಿ ಕೊರಕವನ್ನು ನಿಯಂತ್ರಿಸಬೇಕು ಅಂತ ಹೇಳೇ ಬಿಟಿಯನ್ನು ತಂದಿದ್ದು, ಬಿಟಿ ಹತ್ತಿಯನ್ನು ತಂದಿದ್ದು. ಇವತ್ತು ಶೇಕಡ 99%-ಕ್ಕೂ ಅಧಿಕ ರೈತರು ಅದನ್ನೇ ಬೆಳೀತಾ ಇದ್ದಾರೆ. ಆದರೆ ಇವತ್ತು ಬಿಟಿ ಇದ್ದರೂ ಸಹ ಗುಲಾಬಿ ಕಾಯಿಕೊರಕ ನಿಯಂತ್ರಣ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ವಾತಾವರಣದಲ್ಲಿ 40 ಡಿಗ್ರಿಯ ಒಳಗಡೆ ಉಷ್ಣಾಂಶ ಇದ್ರೆ ಮಾತ್ರ ಬಿಟಿ ಅಂತಕ್ಕಂತಹ ಒಂದು ಪ್ರೋಟೀನ್ ಉತ್ಪಾದನೆ ಆಗುತ್ತೆ, ವಿಷ ಉತ್ಪಾದನೆ ಆಗುತ್ತೆ ಸಸ್ಯದಲ್ಲಿ. ತನ್ಮೂಲಕ ಈ ಒಂದು ಗುಲಾಬಿ ಕಾಯಿಕೊರಕವನ್ನು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಯಾವಾಗ ನಮ್ಮ ವಾತಾವರಣದಲ್ಲಿ ಉಷ್ಣಾಂಶ ನಿಗದಿಗಿಂತ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಆ ಒಂದು ವಿಷದ ಉತ್ಪಾದನೆ ಸಸ್ಯದಲ್ಲಿ ಕುಂಠಿತ ಆಗ್ತಾ ಇದೆ. ಯಾವಾಗ ಆ ವಿಷ ಉತ್ಪಾದನೆ ಆಗೋದಿಲ್ಲ, ಕೀಟಗಳು ಏಕಾಏಕಿ ದಾಳಿಯನ್ನ ಮಾಡಲಿಕ್ಕೆ ಸಹಾಯ ಆಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಬಿಟಿ ಹತ್ತಿಯನ್ನೇ ಹಾಕಿದ್ರೂ ಸಹ ಕನಿಷ್ಠ 5,000-8,000 ರೂಪಾಯಿ ನಾವು ಸಿಂಪರಣೆಗೆ ಮಾಡಲೇಬೇಕಾಗುತ್ತೆ. ಸೊ ಈ ರೀತಿಯಾದಂತಹ ವೈಚಿತ್ರ್ಯಗಳು ಅಥವಾ ವಿಪರೀತಗಳನ್ನು ನಾವು ಇವತ್ತು ಕೃಷಿಯಲ್ಲಿ ಕಾಣ್ತಾ ಇದ್ದೀವಿ. ಎಲ್ಲಿಯವರೆಗೆ ಇದು ಇದೇ ಥರ ಮುಂದುವರಿಯುತ್ತೆ? ನಾವು ಈಗಾಗಲೇ ಆ ಒಂದು ಬಿಟಿ ಹತ್ತಿಯನ್ನು ಶಿಫಾರಸು ಮಾಡಬೇಕಾದ್ರೆ ಪ್ಯಾಕೆಟ್ ಮೇಲೂ ಸಹ ಬರೆದಿರ್ತಾರೆ ರೈತರಿಗೆ, May 1 ಅಥವಾ May 2 ವಾರದಿಂದ June 1 ವಾರದವರೆಗೆ ಮಾತ್ರ ಬಿತ್ತನೆ ಮಾಡಲಿಕ್ಕೆ ಸೂಕ್ತ ಅಂತೇಳಿ ಹಾಕಿದ್ದಾರೆ. ಆದರೆ ನಮ್ಮ ರೈತರನ್ನು ನೀವು ಗಮನಿಸ್ರಿ, ಸೊ ಉದಾಹರಣೆಗೆ ಈಗ ನಮ್ಮ ಹಿನ್ನೀರು ಪ್ರದೇಶಗಳಲ್ಲೇನಿದೆ, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನೀವು ಗಮನಿಸಿದ್ರೆ ಹ್ಯಾಟಿಯಿಂದ ಹಿಡಿದು ಗುಡ್ಲಾನೂರು ಕಾತರಕಿಯವರೆಗೆ, ಅದೇ ರೀತಿಯಾಗಿ ನಮ್ಮ ಈ ಒಂದು ಹೊಸಪೇಟೆ ಅಥವಾ ವಿಜಯನಗರ ಜಿಲ್ಲೆಯಲ್ಲೂ ಸಹ ಎಲ್ಲೆಲ್ಲಿ ಹಿನ್ನೀರಿದೆ ಆ ಪ್ರದೇಶದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಈ ಒಂದು ಬಿತ್ತನೆಯನ್ನು ಮಾಡ್ತಾರೆ. ಓಕೆ ಸರ್, ಒಂದು ಕರೆ ತಗೊಳ್ಳೋಣ ಸರ್. ಹಲೋ ಹಲೋ ಹಲೋ ಹಲೋ ಮಾತಾಡಿ. ಹಲೋ. ಹಾ ಹೇಳಿ, ನಿಮ್ಮ ಹೆಸರು ಹೇಳಿ ಸರ್. ಹಲಪ್ರಿ ಮಾನ್ಕೈ. ಎಲ್ಲರಿ ಹೆಸರು ಹೇಳ್ರಿ? ಹಲಪ್ರಿ. ಹಾಲಪ್ಪ. ಹ್ಞೂ ರೀ. ಯಾವ್ರಿ? ಡೋಣಿ, ಗದಗ ಜಿಲ್ಲಾ ರೀ. ಡೋಣಿ. ಹಾ ಡೋಣಿ, ಗದಗ ಜಿಲ್ಲಾ. ಹೇಳ್ರಿ, ತಜ್ಞರಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಕೇಳಿ. ನಮಸ್ಕಾರ ಸರ್. ನಮಸ್ಕಾರ ಹನುಮಪ್ಪ ಅವ್ರೆ, ಹೇಳ್ರಿ. ಹಾಲಪ್ರಿ. ಹಾಲಪ್ಪ, ಹಾಲಪ್ಪ. ಇದು ರೀ, ಸೊ ಈಗ ಒಳಗಡ್ಡಿ ಬಂದೈತ್ರಿ, ತಕ್ಕಂದಿವ್ರಿ. ಈ ಸುರಪಾನ ಸೂರ್ಯಕಾಂತಿ ಹಾಕಕ್ ಹೆಂಗ್ರಿ? ಸೂರ್ಯಪಾನ ವರ್ಷ ಪೂರ್ತಿ ಹಾಕ್ಬೋದು, ನಿಮ್ಮಲ್ಲಿ ನೀರಿನ ಒಂದು ವ್ಯವಸ್ಥೆ ಇದ್ರೆ. ಸೂರ್ಯಪಾನ ಮತ್ತೆ ಮೆಕ್ಕೆಜೋಳಕ್ಕೆ ಇಂತಹ ತಿಂಗಳನ್ನದೇ ಇಲ್ಲ, ವರ್ಷವಿಡೀ ನಿಮ್ಮಲ್ಲಿ ನೀರಿನ ನೀರಾವರಿ ವ್ಯವಸ್ಥೆ ಇದ್ರೆ ವರ್ಷ ಪೂರ್ತಿ ಯಾವಾಗ ಬೇಕಾದ್ರೂ ಬಿತ್ಕೋಬಹುದು. ಅಂದ್ರೆ ಇದು ಮೆಕ್ಕೆಜೋಳಕ್ಕೆ ರೀ ಲಜ್ಜಿ ಹುಳ, ಲಜ್ಜಿ ಹುಳ ಬಹಳಷ್ಟು ಬರುತ್ತೆ. ಆದ್ರೆ ಸೂರ್ಯಪಾನಕ್ಕೂ ಸಹ ರೋಗ ಕೀಟಗಳು ಇದ್ದೇ ಇರುತ್ತೆ, ಆದ್ರೆ ಎಚ್ಚರಿಕೆಯನ್ನ ತಗೊಳ್ಬೇಕಾಗುತ್ತೆ. ಯಾವಾಗ ನಿಮ್ಮ ರಸ ಹೀರೋ ಕೀಟ ಅಥವಾ ದ್ವಾಮಿ, ಹಸಿರು ದ್ವಾಮಿ ಅಂತ ಕಾಣ್ತೀವಿ, ಅಥವಾ ಬಿಳೆ ನೊಣ ಕಾಣುತ್ತೆ, ಆಗ ಯಾವುದಾದ್ರೂ ಒಂದು ಅಂತರ್ವ್ಯಾಪಿ ಕೀಟನಾಶಕ ಅಂತ ಕರಿತೀವಿ ನಾವು. ಅಂದ್ರೆ ಉದಾಹರಣೆಗೆ ನಮ್ಮ ಇಮಿಡಾಕ್ಲೋಪ್ರಿಡ್ 17.8 SL ಅಂತ ಬರುತ್ತೆ, ಇಮಿಡಾಕ್ಲೋಪ್ರಿಡ್ ಅಂತ ಕರಿತೀವಿ ನಾವು ಮಾರ್ಕೆಟ್ ಒಳಗೆ, ಕಾನ್ಫಿಡಾರ್ ಅಂತ ಕರೆದು ಬಿಡ್ತೀವಿ. ಆ ಒಂದು ಇಮಿಡಾಕ್ಲೋಪ್ರಿಡ್ ಇರ್ಬೋದು, ಅದನ್ನು 0.5 ಮಿಲಿ 1 ಲೀಟ್ರ್ ನೀರಿಗೆ, ಅಥವಾ ನಿಮಗೆ ಅಸಿಟಮಿಪ್ರಿಡ್ ಅಂತ ಬರುತ್ತೆ, ಅದನ್ನು 0.2 ಗ್ರಾಮು, ಈ ಥರದ ಒಂದು ಕೀಟನಾಶಕಗಳನ್ನು ನಾವು ಸಕಾಲದಲ್ಲಿ ಸಿಂಪರಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ, ಮಾಡಿಕೊಂಡು ಅದನ್ನು ನಿಯಂತ್ರಣ ಮಾಡ್ಕೊಳ್ಬೇಕು. ಅದೇ ಥರ ತಾವು ಮೆಕ್ಕೆಜೋಳ ಹೇಳಿದ್ರಿ, ಈಗ ಹಿಂಗಾರಿನಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ಬೆಳೆ, ಅದರಲ್ಲಿ ಲದ್ದಿ ಬರ್ತದೆ ಅಂತ ಹೇಳಿದ್ರಿ, ಸುಳಿ ಹುಳ ಬರುತ್ತೆ ಅಂತ ಹೇಳಿದ್ರಿ. ಆ ಸುಳಿ ಹುಳವನ್ನು ನಿಯಂತ್ರಣ ಮಾಡಬೇಕಾದ್ರೆ ಇಮಾಮೆಕ್ಟಿನ್ ಬೆಂಜೋಯೇಟ್ 0.2 ಗ್ರಾಮನ್ನು ಕೈ ಪಂಪ್ ತಗೊಂಡು ಸುಳಿಗೆ ಸಿಂಪರಣೆಯನ್ನು ಮಾಡಬೇಕು. ನಮ್ಮಲ್ಲಿ ಭಾಳಷ್ಟು ರೈತರು ಏನು ಮಾಡ್ತಾರೆ, 15-20 ದಿವಸ ಒಂದು ತಿಂಗಳ ತನಕ ಬರಲಿ ಬಿಡು, ಒಂದಷ್ಟು ನೋಡೋಣ ಆಮೇಲೆ ಸಿಂಪರಣೆ ಅಂತ ಹೇಳ್ತಾರೆ. ಹಾಗಲ್ಲ, ಒಂದು ಅಥವಾ 2 ಗಿಡದಲ್ಲಿ ಅದು ಹಾನಿ ಕಾಣಿಸಿದ ತಕ್ಷಣ ಸುಳಿಗೆ ಕೈ ಪಂಪ್ ತಗೊಂಡು ಸಿಂಪರಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಪವರ್ ಸ್ಪ್ರೇಯರನ್ನು ಬಳಸಬೇಡ್ರಿ. ಹಾಗಾದಾಗ ಅಲ್ಲೂ ಸಹ ಯಶಸ್ವಿಯಾಗಿ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಮೆಕ್ಕೆಜೋಳಕ್ಕೆ ಏನಾಗ ಸರಿ ಆತ್ರಿ, ಎಣ್ಣೆ ಹೊಡೆಯಕ್ಕಂತ್ರಿ ಕಂಟ್ರೋಲ್ ಆಗ್ಬೋದು? ಯಾಕಂತ ಹೇಳಿದ್ರೆ ನೀವು ಪವರ್ ಸ್ಪ್ರೇಯರ್, ಬ್ಯಾಟ್ರಿ ಸ್ಪ್ರೇಯರ್ ತಗೊಂಡು ಹೊಡೆದಿರಿ, ಕೈ ಪಂಪ್ ತಗೊಂಡು ಸುಳಿಗೆ ಎಣ್ಣೆ ಬೀಳಂಗೆ ಹೊಡೀರಿ, ಕಂಟ್ರೋಲ್ ಆಗುತ್ತೆ. ಹಲಪ್ರೆ, ಹಲಪ್ರೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಾರ್ಯಕ್ರಮವನ್ನು ಕೇಳ್ತಾರೆ, ಕೊನೆಗೆ ತಜ್ಞರ ದೂರವಾಣಿ ಸಂಖ್ಯೆಯನ್ನು ಕೊಡ್ತೀವಿ, ಅವರು ನೇರವಾಗಿ ನೀವು ಅವ್ರ ಜೊತೆ ಮಾತಾಡ್ಬೋದು ನಂತರದಲ್ಲಿ, ಮತ್ತೆ ಭೇಟಿನೂ ಆಗ್ಬೋದು. ಸರ್, ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಜಾಹೀರಾತನ್ನು ಕೇಳ್ಬರೋಣ. ನಮಸ್ಕಾರ. ಭಾರತ ಸರ್ಕಾರದ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ರ ಮೇ 31 ರವರೆಗೆ ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಸರ್, ನಮಗೆ ಸಮಯ ತುಂಬ ಕಡಿಮೆ ಇರ್ತದೆ, ರೈತರು ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ನಮ್ಮ ರೈತರಿಗೆ ಹಿಂಗಾರು ಹಂಗಾಮಿಗೆ ಯಾವ ರೀತಿ ಅವರು ಸಿದ್ಧತೆಯನ್ನು ಮಾಡ್ಕೊಳ್ಳೋದು ಸೂಕ್ತ? ಬಹಳ ಪ್ರಮುಖವಾಗಿ ಮತ್ತೆ ಕೊನೆಗೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದಿಷ್ಟು ಕೊಡಿ. ಹಿಂಗಾರಿನಲ್ಲಿ ಬಹಳ ಪ್ರಮುಖವಾದಂತಹ ಪ್ರಮುಖ ಬೆಳೆ ನಮ್ಮಲ್ಲಿ ಇವತ್ತು ಕಡಲೆ. ಹಲವಾರು ತಳಿಗಳು ಇವತ್ತು ಲಭ್ಯ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ NBEG 47 ಮತ್ತು NBEG 49 ಅಂತಕ್ಕಂತಹ ತಳಿಗಳು ವಿಶೇಷವಾಗಿ ಬಂದಿರತಕ್ಕಂಥದ್ದು ನಂದ್ಯಾಲದ್ದು. ಸೊ ಇವತ್ತು ಅದರ ವಿಶೇಷತೆ ಏನಂತ ಹೇಳಿದ್ರೆ ಮಿಷಿನ್ ಕಟ್ಟಲ್ಲಿ ಅಂದ್ರೆ ನಾವು ಯಾಂತ್ರೀಕರಣದ ಮೂಲಕ ಸಹ ಕಟಾವನ್ನ ಮಾಡಬಹುದು, ಉತ್ತಮವಾದಂತಹ ಇಳುವರಿ ಬರ್ತಾ ಇದೆ. ಸೊ ಈ ರೀತಿ ತಳಿಗಳನ್ನ ಬಳಕೆ ಮಾಡಿಕೊಳ್ಳೋದ್ರಿಂದ ರೈತರಿಗೆ ಶ್ರಮ ಕಡಿಮೆ ಆಗುತ್ತೆ. ಆದ್ರೆ ಈ ಒಂದು ಕಡಲೆಯನ್ನ ಬಿತ್ತುವ ಪೂರ್ವದಲ್ಲೇ ನಾನಾಗಲೇ ಹೇಳದಂಗೆ ಜೈವಿಕ ಶಿಲೀಂಧ್ರನಾಶಕವಾದಂತಹ ಟ್ರೈಕೋಡರ್ಮವನ್ನ ಪ್ರತಿ KG ಬೀಜಕ್ಕೆ 4 ಗ್ರಾಂನಂತೆ ಮತ್ತೆ ಪ್ರತಿ ಎಕರೆಗೆ 1/2 KG PSB ಮತ್ತೆ ರೈಜೋಬಿಯಂ ಅನ್ನ ಮಿಶ್ರಣ ಮಾಡಿ ಬೀಜೋಪಚಾರವನ್ನು ಮಾಡಿ ಬಿತ್ತಿದ್ದೆ ಆದ್ರೆ ಬಹಳ ಚೆನ್ನಾಗಿ ಸೂಕ್ತವಾಗುತ್ತೆ. ಮತ್ತೆ ಪ್ರತಿ ಎಕರೆ ಬೀಜವನ್ನ ಬಿತ್ತಬೇಕಾದ್ರೆ ಸುಮಾರು 50 ಗ್ರಾಂನಷ್ಟು ಬಿಳಿ ಜೋಳ ಅಥವಾ ಸೂರ್ಯಪಾನದ ಬೀಜವನ್ನು ಮಿಶ್ರಣ ಮಾಡಿ ನಾವು ಬಿತ್ತಿದ್ದೆ ಆದ್ರೆ ಆ ಒಂದು ಬೆಳೆ ಈ ಕಡಲೆಗಿಂತ ಹೆಚ್ಚು ಎತ್ತರವಾಗಿ ಬೆಳೆಯುತ್ತೆ. ಪಕ್ಷಿಗಳು ಬಂದು ಕೂತ್ಕೊಂಡು ಈ ಒಂದು ಇದರಲ್ಲಿ ಬರ್ತಕ್ಕಂತಹ ಕೀಡೆಗಳನ್ನು